ಕಳೆವು ಅದರಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನವಾಣಿಯಲ್ಲಿ ಕೇಳಲಿದ್ದೀರಿ, ಸಣ್ಣ ಕೈಗಾರಿಕೆಯಾಗಿ ಜೇನು ಕೃಷಿ ಮಾಡುತ್ತಿರುವ ಯಲ್ಲಾಪುರ ತಾಲೂಕಿನ ಕನ್ನಿಗೇರಿಯ ಪರಮೇಶ್ವರ್ ಎನ್ ಗಾಂವ್ಕರ್ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಪರಮೇಶ್ವರ್ ಎನ್ ಗಾಂವ್ಕರ್ ಅವರಿದ್ದಾರೆ. ಹಿರಿಯ ರೈತರು, ತೋಟಗಾರಿಕೆ ಮಾಡ್ತಾ ಇದ್ದಾರೆ, ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಹೈನುಗಾರಿಕೆ ಮನೆಯಲ್ಲಿದೆ. ಕೃಷಿಯೊಳಗೆ ಒಂದು ಖುಷಿಯನ್ನ ಪಡ್ಕೋಬೇಕಾಗಿದೆ. ಈ ಎಲ್ಲ ಆದಾಯದ ಮೂಲಗಳು ನಮ್ಗೆ ಬೇಕಾಗುತ್ತೆ. ಯಾವ್ದಾವ್ದೋ ಖರ್ಚಿಗೆ ನಮಗೆ ಈ ರೀತಿಯಾಗಿ ಆದಾಯದ ಮೂಲಗಳು ಇದ್ದಾಗ ಕೈಯಾಗಿ 4 ಕಾಸು ಇರುತ್ತೆ, ಧೈರ್ಯ ಇರುತ್ತೆ ಅನ್ನೋದು ಪರಮೇಶ್ವರ್ ಗಾಂವ್ಕರ್ ಅವರ ನಂಬಿಕೆ, ಮತ್ತು ಅದನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಈ ನಿಟ್ಟಿನೊಳಗೆ ಜೇನು ಸಾಕಾಣಿಕೆ ಜೊತೆಗೆ ತೋಟಗಾರಿಕೆಯನ್ನೆಲ್ಲ ಮಾಡ್ತಾ ಇದಾರಲ್ಲ, ಹೇಗೆಲ್ಲ ಅನುಕೂಲ ಆಗಿದೆ ಕೇಳೋಣ. ನಮಸ್ಕಾರ ಪರಮೇಶ್ವರ್ ಅವರು. ನಮಸ್ಕಾರ ಸರ್. ಈಗ ಎಷ್ಟು ತೋಟ, ಏನೇನು ಬೆಳೆ, ಹೆಂಗಿದಾವು ಸ್ವಲ್ಪ ಹೇಳ್ತೀರಾ ಸರ್? ನಮ್ಮಲ್ಲಿ ಒಂದು 4 ಎಕರೆ ತೋಟ ಇದೆ. ಅದರಲ್ಲಿ ಅಡಿಕೆ ಮೂಲ ಬೆಳೆ, ಅಡಿಕೆ ತೆಂಗು, ಆ ನಂತರದಲ್ಲಿ ಕಾಳುಮೆಣಸು, ಏಲಕ್ಕಿ, ನಂತರದಲ್ಲಿ ಬಾಳೆ, ಸಂಗಡ ವೆನಿಲ್ಲಾ ಕೂಡ ಬೆಳೆದಿದ್ದೇವೆ ಸಂಗಡ. ಅದರ ಸಂಗಡ ಇವು ಬೇರೆ ಬೇರೆ ರೀತಿಯಿಂದ ಅಂದ್ರೆ ಒಂದು ವರ್ಷಕ್ಕೆ ಆದಾಯ ಕೊಟ್ಟರು, ಕೆಲವೊಂದಿಷ್ಟು 6 ತಿಂಗಳಿಗೆ, ಕೆಲವೊಂದಿಷ್ಟು 3 ತಿಂಗಳಿಗೆ, ಹಿಂಗೆಲ್ಲಾನು ಆದಾಯ ಕೊಡುವಂತ ಬೆಳೆಗಳು ಇವು. ಹೌದು, ಬಾಳೆ ಇಡೀ ವರ್ಷವೂ ಕೂಡ ಬರ್ತಾ ಇರ್ತದೆ. ವರ್ಷದಲ್ಲಿ ಒಂದೇ ಸರಿ ಅಡಿಕೆ ಒಂದೇ ಬೆಳೆ ಬರೋದು. ಬಾಳೆ ಏನಾಗ್ತದೆ, ಪ್ರತಿ ತಿಂಗಳ ತಿಂಗಳ ಆದಾಯಗಳನ್ನು ಬರ್ತಾ ಇರ್ತದೆ. ಅದರಿಂದ ನಮಗೆ ಖರ್ಚು ವೆಚ್ಚಗಳನ್ನೆಲ್ಲ ಸರಿದೂಗಲಿಕ್ಕೆ ಬಾಳೆನೂ ಕೂಡ ಅನುಕೂಲ ಆಗ್ತದೆ. ಆ ನಂತರದಲ್ಲಿ ಕಾಳುಮೆಣಸು ವರ್ಷಕ್ಕೆ ಒಂದೇ ಸರಿ ಬಂದರೂ ಕೂಡ ಒಳ್ಳೆ ಇಳುವರಿ ಬರುವಂತ ಒಂದು ಬೆಳೆ, ಆರ್ಥಿಕವಾಗಿ ಒಮ್ಮೆಲೆ ನಮ್ಗೆ ಕೈಗೆ ದುಡ್ಡು ಕಾಣುವಂತ ಬೆಳೆ ಅಂತ ಅನಿಸ್ಬಹುದು. ವೆನಿಲ್ಲಾ ಕೂಡ ಹಾಗೆ, ಅದು ಕೂಡ ಒಳ್ಳೆ ರೇಟ್ ಇರೋದ್ರಿಂದ ಒಳ್ಳೆ ಆದಾಯವನ್ನು ತರ್ತದೆ ವೆನಿಲ್ಲಾ ಕೂಡ. ಈಗ ನೋಡ್ರಿ, ಇವು ಇಷ್ಟೆಲ್ಲ ಒಂದೇ 4 ಎಕರೆದೊಳಗೆ 4 ಎಕರೆ ಅಡಿಕೆ ಹಾಕಿರಿ, ಅದಕ್ಕೆ ಮತ್ತೆ ಕಾಳುಮೆಣಸು ಬೆಳೀತಿದ್ರಿ, ಅಲ್ಲೇ ವೆನಿಲಾ ಬೆಳೀತಾ ಇದ್ರಿ, ಇಂಥವೆಲ್ಲನು ಕೂಡ ಇರುವಂತಹ ಸ್ವಲ್ಪ ಜಾಗದೊಳಗೆ 4-12 ಎಕರೆಯಲ್ಲಿ ಬೆಳೆಯುವಂಥ ಬೆಳೆಗಳನ್ನು 1 ಎಕರೆ ಇರುವೊಳಗೆ ಅದಕ್ಕೆ ಬೇಕಾದಂಥ ನೆರಳು, ಬೆಳಕು, ನೀರು ನಿರ್ವಹಣೆ ಇವೆಲ್ಲವನ್ನು ಕೂಡ ಮಾಡಿ ಒಟ್ಟು ಒಂದು ಪ್ರತಿ ಎಕರೆ ಅಥವಾ 4 ಎಕರೆಯ ಒಟ್ಟು ಆದಾಯ ದ್ವಿಗುಣ ಆಗ್ತಾ ಇದೆ. ಹೌದು, ಕಾಳುಮೆಣಸು ಮತ್ತೆ ವೆನಿಲ್ಲಾ ಇದೆಯಲ್ಲ, ಅದು ಜೀವ ಅಂದ್ರೆ ಆರ್ಥಿಕವಾದಂತಹ ಬೆಳೆ ಅಂತ ಹೇಳಿ ಅನಿಸ್ಬೋದು. ಅಡಿಕೆಗೂ ಹೌದು ಅಲ್ಲ ಅಂತಲ್ಲ, ಅದಕ್ಕೂ ಸಂಗಡ ಕಾಳುಮೆಣಸಿನಲ್ಲಿ ಅಡಿಕೆಗಿಂತಲೂ ಹೆಚ್ಚಿಗೆ 1 ಎಕರೆ ವಾರದಲ್ಲಿ ಉತ್ಪನ್ನವನ್ನು, ಅದರ 2 ಪಟ್ಟು ಉತ್ಪನ್ನವನ್ನು ಕಾಳುಮೆಣಸಲ್ಲಿ ತೆಗಿಬಹುದು ಅಂತ ಅನಿಸ್ತದೆ. ಕಾಳುಮೆಣಸು ಒಳ್ಳೆ ಈಗ 35-40 ಸಾವಿರ ರೂಪಾಯಿ ರೇಟ್ ಇರೋದ್ರಿಂದ ಒಳ್ಳೆ ಆರ್ಥಿಕವಾಗಿ ಕೂಡ ನಮ್ಮನ್ನ ಸದೃಢವಾಗಿ ಮಾಡ್ತದೆ ಅದು ಕಾಳುಮೆಣಸು. ಆ ಕಾಳುಮೆಣಸು ಬೆಳೆಯೋದ್ರಿಂದ ಬಹಳ ಲಾಭ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಅಡಿಕೆ ಎಷ್ಟು ಬರುತ್ತೆ, ಕಾಳುಮೆಣಸು ಎಷ್ಟು ಬರುತ್ತೆ, ಒಂದ್ ಸ್ವಲ್ಪ ಹೋಲಿಕೆ ಮಾಡಿ ಹೇಳಕ್ಕಾಗುತ್ತಾ? 1 ಎಕರೆಗೆ ಸಾಮಾನ್ಯ 10-12 ಕ್ವಿಂಟಲ್ ಅಂದ್ರೆ 15 ಕ್ವಿಂಟಲ್ ವರೆಗೆ ಅಡಿಕೆ ಬರ್ತದೆ. ಆನಂತರ ಕಾಳುಮೆಣಸು ಕೂಡ ಸಾಮಾನ್ಯ 6-8-10 ಕ್ವಿಂಟಲ್ ವರೆಗೂ ಕೂಡ ಒಂದೊಂದು ವರ್ಷದ ಇದನ್ನು ವಾತಾವರಣವನ್ನು ಅವಲಂಬನೆ ಆಗಿ ಬೇರೆ ಬೇರೆ ತರ ಹೋಗ್ತದೆ. 6-8 ಕ್ವಿಂಟಲ್ 10 ಕ್ವಿಂಟಲ್ ವರೆಗೂ ಕಾಳುಮೆಣಸು ಬರ್ತದೆ. ಅದೇ ತರ ಏಲಕ್ಕಿ ಕೂಡ ನಮ್ಗೆ ಒಂದ್ ಸ್ವಲ್ಪ ಉಪಬೆಳೆಯಾಗಿ ಅಲ್ಲಿ ಅಲ್ಲಿ ಸಿಗ್ತಾ ಇರ್ತದೆ. ಹಾಗಾಗಿ ಬಾಳೆನೂ ಕೂಡ 1 ವರ್ಷಕ್ಕೆ ಸಾಮಾನ್ಯ 50-60 ಸಾವಿರ ರೂಪಾಯಿ 70 ಸಾವಿರ ರೂಪಾಯಿ ವರೆಗೆ 1 ಎಕರೆಯಲ್ಲಿ ಬಾಳೆ ಕೂಡ ಬೆಳ್ಕೊಳ್ಬಹುದು ಅಂತ ಅನಿಸ್ತದೆ. ಒಟ್ಟು 4 ಎಕರೆಯಲ್ಲಿ ಆದಾಯ ಎಷ್ಟಾಗಬಹುದು? ಕೃಷಿಯಲ್ಲಿ ಆದಾಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ 50% ನೀವು ಅದನ್ನ ಐವತ್ತಿಗಿಂತ ಮೇಲ್ಪಟ್ಟು 75% ಆಗಿದ್ರೆ ಒಳ್ಳೆ ಕೃಷಿಕನಾಗಿ ಉಳಿಲಿಕ್ಕೆ ಆಗ್ತದೆ, 50% ಆಗಿದ್ರೆ ಸಾಮಾನ್ಯ ಕೃಷಿಕನಾಗಿ ಉಳಿತಾನೆ ಅವ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಬೆಳೆ ಮುಂದಿನ ಬೆಳೆಯಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಅವನು 70% ಅಲ್ಲಿ ಅದರಲ್ಲಿ ಹಾಕದ ಅವ ಮಾತ್ರ ಬಂದು ಉತ್ಪನ್ನದಲ್ಲಿ 1,00,000 ರೂಪಾಯಿ ಬಂತು ಅಂದ್ರೆ 70,000 ರೂಪಾಯಿ ಪುನಃ ವಿನಿಯೋಗ ಮಾಡಬೇಕು ಕೃಷಿಯಲ್ಲಿ. ಆವಾಗ ಮತ್ತೆ ಅವನ ಮುಂದಿನ ವರ್ಷ ಮತ್ತೆ 1,00,000 1.5 ಲಕ್ಷ ಆಗಿ ಬರ್ತದೆ. ಅದು ಈ ಕೃಷಿಯ ಮೂಲ. ಇದು ನಮ್ಮ ಕೃಷಿಯಲ್ಲಿ ಸಾಮಾನ್ಯ 1 ಎಕರೆಯಲ್ಲಿ ಸಾಮಾನ್ಯ ಅಡಿಕೆಯಿಂದ 1,00,000 ರೂಪಾಯಿ ಬರ್ತದೆ. ಆ ನಂತರದಲ್ಲಿ ಕಾಳುಮೆಣಸಿಂದ 1,00,000 ರೂಪಾಯಿ ಆದಾಯವನ್ನು ತರುತ್ತದೆ. ಇದು ಬಾಳೆಯಿಂದ 60,000-70,000 ರೂಪಾಯಿ ದಿನನಿತ್ಯದ ಖರ್ಚುಗಳನ್ನು ಹೋಗಲು ಆಗಿರ್ತದೆ ಅಂತ ಅನಿಸ್ತದೆ ನಮಗೆ. ಮತ್ತೆ ನಾವು ಖರ್ಚು ಮಾಡೋದು ಏನಿರುತ್ತೆ ಇದರಲ್ಲಿ? ಗೊಬ್ಬರ, ಹಾಗೆ ಮಣ್ಣು. ಈಗ ಈ ಮಲೆನಾಡಿನ ಪ್ರದೇಶ ಆಗಿರೋದ್ರಿಂದ ಮಣ್ಣು ಸವಕಳಿಯಾಗಿ ಕೆಲವಷ್ಟು ಮಣ್ಣು ಈ ಉತ್ತಮವಂತ ಮಣ್ಣುಗಳೆಲ್ಲ ಕೊಚ್ಚಿ ಹಳ್ಳಗಳಿಗೆ ಹೋಗ್ಬಿಡ್ತವೆ ವಾಪಸ್. ಅದನ್ನೆಲ್ಲ ಪುನಃ ಪ್ರತಿ 2 ವರ್ಷಕ್ಕೊಂದ್ಸರಿ ಆದರೂ ಮಣ್ಣು ಹಾಕಬೇಕು. ಆನಂತರ ಅದಕ್ಕೆ ಮುಚ್ಚಿಗೆ ಮೇಲ್ಗಡೆಯಿಂದ ಮುಚ್ಚಿಗೆ ಮಾಡಬೇಕಾಗ್ತದೆ ತೋಟಗಳಿಗೆಲ್ಲ. ಆ ಮುಚ್ಚಿಗೆ ಮಾಡಬೇಕು ಆದ್ರೂ ಅದಕ್ಕೆ ಸಾಮಾನ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತದೆ ಮುಚ್ಚಿಗೆ ಮಾಡಿದವಾಗ ತೋಟಗಳಿಗೆಲ್ಲ. ಹಾಗಾಗಿ ಅದು ಸಾಮಾನ್ಯ ಗೊಬ್ಬರಕ್ಕೆ ತೋಟಕ್ಕೆ ಆಳು ಪ್ರತಿ ಕಳೆ ಇದು ತೆಗಿಲಿಕ್ಕೆ ಹಿಂಗೆ ಬೇರೆ ಬೇರೆ ರೀತಿಯ ದೃಷ್ಟಿಯಿಂದ ಅಂದ್ರೆ ಸಾಮಾನ್ಯ 1,00,000 ರೂಪಾಯಿ ಇದೆ ಅಂತ ಹೇಳಿದ್ರೆ ಸಾಮಾನ್ಯ 70% ಅದಕ್ಕೆ ಖರ್ಚು ಮಾಡಿದಾಗ ಒಳ್ಳೆ ಕೃಷಿಕನಾಗಿ ಬೆಳೀತಾನೆ. ಅದು 50% ಮಾಡಿದ್ರೆ ಅಂದ್ರೆ ಅವನು ಕೃಷಿಯಲ್ಲಿ ಸ್ವಲ್ಪ ಡೌನ್ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ಅದು ಅನುಭವಕ್ಕೆ ಬಂದಿದೆಯಾ? ಹೌದು ಬಂದಿದೆ. ಅದ್ರೆ ನಾವು ಉತ್ಪನ್ನ ಜಾಸ್ತಿ ಬೇಕು ಅಂತ ಹೇಳಿದಾಗ ಈ ಎಲ್ಲದರಲ್ಲೂ ಅಷ್ಟೇ ಅಲ್ಲ, ಉತ್ಪನ್ನ ಜಾಸ್ತಿ ಬೇಕು ಹೇಳಾದಾಗ ಜಾಸ್ತಿ ಹಾಕಿದ್ರೆ ಮಾತ್ರ ಮತ್ತೆ ಪುನಃ ಬರ್ತದೆ. ಅದೇ ರೀತಿ ಕೃಷಿನೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ಅದು ರಿಟರ್ನ್ ಬರ್ತದೆ ಅನಿಸ್ತದೆ ನನಗೆ. ಈಗ ಜೇನು ಸಾಕಾಣಿಕೆ ಮಾಡ್ತಾ ಇದ್ರಿ, ಎಷ್ಟು ಪೆಟ್ಟಿಗೆ ಇಟ್ಟಿರಿ ಮತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಜೇನು ಸಾಕಾಣಿಕೆ? ನಮ್ಮ ಮನೆಯಲ್ಲಿ ಮೂಲದಿಂದಲೂ ಕೂಡ ತಂದೆಯವ್ರ ಕಾಲದಿಂದಾನು ಕೂಡ ಮಾಡ್ತಾನೆ ಇದ್ರು. ಅದನ್ನ ನಾನು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅದನ್ನು ನಾವು ಕೂಡ ಅಳವಡಿಸಿಕೊಳ್ಬೇಕು ಅನ್ನೋಂತ ಮನಸ್ಸು ಬಂದದ್ರಿಂದ ಆ ನಂತರದಲ್ಲಿ ಶಾಲೆಗೆ ಸ್ಕೂಲ್ ಬಿಟ್ಟ ನಂತರ ಆ ಜೇನು ಕೃಷಿಯನ್ನೇ ಮುಂದುವರ್ಸ್ಕೊಂಡು ಹೋದೆ ನಾನು. ಅದು ಅದರಲ್ಲಿ ಸಾಮಾನ್ಯ ಅದೊಂಥರ ಹವ್ಯಾಸ ಅಂತ ಆಯ್ತು. ಅದನ್ನೇ ಮುಂದುವರ್ಸ್ಕೊಂಡು ಜೇನು ಕೃಷಿಯನ್ನೇ ಇದು ಮಾಡಿದೆ. ಈಗ ಸಾಮಾನ್ಯ 15 ವರ್ಷದಿಂದ ಜೇನು ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಸಾಮಾನ್ಯ 250-300 ಪೆಟ್ಟಿಗೆ ಈಗ ಸದ್ಯ ನಮ್ಮ ಹತ್ರ ಇದೆ. ಜೇನುತುಪ್ಪವನ್ನು ಕೂಡ ಬೇರೆ ಬೇರೆ ಕಡೆಗೆ ಮಾರಾಟ ಮಾಡ್ತೇವೆ. ಜೇನುತುಪ್ಪ ಬೇರೆ ಬೇರೆ ಕಡೆ ಕಳಿಸಿ ಬೆಂಗಳೂರು ಕಡೆಗೆಲ್ಲ ಕಳಿಸಿ ಅಲ್ಲೆಲ್ಲ ಒಳ್ಳೆ ನಮ್ದೇ ಅಂತ ಗಿರಾಕಿಗಳನ್ನ ನಾವು ಹುಡುಕೊಂಡಿದ್ದೇವೆ. ಹಾಗಾಗಿ ಜೇನು ಸಾಕಾಣಿಕೆ ಹಂತ ಹಂತವಾಗಿ ಜಾಸ್ತಿ ಮಾಡ್ಕೊಂಡು ಬಂದಿದ್ದಲ್ಲ. ಆ ಜೇನು ಪೆಟ್ಟಿಗೆ ಮೊದಲು ನಾವು 1-2 ಪೆಟ್ಟಿಗೆ ಇಟ್ಟವರು, ಆ ನಂತರ 10 ಪೆಟ್ಟಿಗೆ ಮಾಡಿದ್ವಿ, 10 ಇಟ್ಟದ ಆ ನಂತರ 20 ಮಾಡಿದ್ವಿ. ಈ ತರ ವರ್ಷ ಅದನ್ನು ವೃದ್ಧಿ ಮಾಡ್ಕೊಂತ ಹೋಗಿ ಹೋಗಿ ಈಗ ಸಾಮಾನ್ಯ 250-300 ಪೆಟ್ಟಿಗೆ ಮಾಡ್ತೇವೆ. ಸಂಗಡ ಒಂದು ಕನಿಷ್ಠ 500 ಪೆಟ್ಟಿಗೆಯನ್ನ 1 ವರ್ಷಕ್ಕೆ ನಾವು ಬೇರೆಯವರಿಗೆ ಸೇಲ್ ಮಾಡ್ತೇವೆ. ಅದನ್ನ 250 ಪೆಟ್ಟಿಗೆ ಇರೋದನ್ನ ಡಿವೈಡ್ ಮಾಡಿ 1 ಪೆಟ್ಟಿಗೆಯನ್ನ ಸಾಮಾನ್ಯ 8-9 ಪೆಟ್ಟಿಗೆ ಮಾಡ್ಲಿಕ್ಕೆ ಒಂದು ಅವಕಾಶಗಳಿದ್ದಾವೆ. ಅದರಲ್ಲಿ ಜೇನು ಪೆಟ್ಟಿಗೆಯಲ್ಲಿ 1 ಪೆಟ್ಟಿಗೆ ರಾಣಿಯನ್ನು ತೆಗೆದು ಡಿವೈಡ್ ಮಾಡಿದ್ರೆ 3 ಪೆಟ್ಟಿಗೆ ಮಾಡ್ಲಿಕ್ಕೆ ಆಗ್ತದೆ ಫಸ್ಟ್ ಒಂದ್ ಹಂತದಲ್ಲಿ. ಅದನ್ನು 3 ತೆಗೆದು ಆ ನಂತರ ಮತ್ತೆ ಒಡೆದ್ರೆ 9 ಪೆಟ್ಟಿಗೆಯನ್ನ ಸಾಮಾನ್ಯ ರೈತರು ಕೂಡ ಅದನ್ನ ಮಾಡಬಹುದು. ಆ ತರ ಮಾಡಿ ನಾನು ಅದನ್ನ ಡೆವಲಪ್ ಮಾಡ್ಕೊಂಡು ಬಂದಿದ್ದೇನೆ ಪೆಟ್ಟಿಗೆಗಳನ್ನು. 1 ಗೂಡಿನಿಂದ 9 ಗೂಡು ಮಾಡಬಹುದು 1 ವರ್ಷದಲ್ಲಿ. 1 ವರ್ಷದಲ್ಲಿ 9 ಗೂಡನ್ನು 9 ಗೂಡಲ್ಲ, ಪ್ರಯತ್ನ ಜಾಸ್ತಿ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಅಂದ್ರೆ 18 ಗೂಡು ಮಾಡಬಹುದು. ಅಂದ್ರೆ ಆ 3-4 ಸರಿ ಅದನ್ನ ಡಿವೈಡ್ ಮಾಡಿ ಒಡೆದು ಅದನ್ನ ಮಾಡಿ ಅದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ ಬರ್ತದೆ. ಸಾಮಾನ್ಯ ಪರಿಶ್ರಮ ಪಟ್ಟರೆ 9 ಪೆಟ್ಟಿಗೆ ಅಂತೂ ಈಸಿಲಿ ಆಗ್ತದೆ 1 ಪೆಟ್ಟಿಗೆಯಿಂದ. ಹಾಗಾಗಿ ನೀವು ಡಿವೈಡ್ ಮಾಡಿದಷ್ಟು ಅಂದ್ರೆ ಅವು ಹುಳುಗಳ ಸಂಖ್ಯೆ ಕಡಿಮೆ ಆಗುವುದು ಹಂಗಾಗಲ್ಲ? ಇಲ್ಲ, ರಾಣಿ ಹುಳುಗಳನ್ನ ನಾವು ಕೃತಕ ರಾಣಿಯನ್ನ ರೆಡಿ ಮಾಡಿ ರಾಣಿ ಶೆಲ್ಗಳನ್ನ ರೆಡಿ ಮಾಡಿ ಅದನ್ನ ಡಿವೈಡ್ ಮಾಡ್ಕೊಂಡು ಬರ್ತೇವೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಬೇಕು ಅಂದ್ರೆ ಫೀಡಿಂಗ್ ಕೊಡ್ತೇವೆ. ಬೇಸಿಗೆಯಲ್ಲಿ ಅವು ಇಲ್ಲಿ ಮಲೆನಾಡು ಆಗಿರೋದ್ರಿಂದ ವಾತಾವರಣದಲ್ಲಿ ಹೂವು ಇದು ಬೇಕಾದಷ್ಟು ಸಿಗ್ತದೆ, ಹಂಗಾಗಿ ಫೀಡಿಂಗ್ ಕೊಡುವಂತ ಅವಶ್ಯಕತೆ ಇರುವುದಿಲ್ಲ. ಮಳೆಗಾಲದಲ್ಲಿ 1-2 ಟೈಮ್ 3 ಟೈಮ್ ಫೀಡಿಂಗ್ ಕೊಡ್ತೇವೆ. ಆ ನಂತರದಲ್ಲಿ ಅದು ರಾಣಿ ಹುಳುಗಳನ್ನು ಬೆಳೆಸ್ಕೊಂಡು ಅದನ್ನ ಡಿವೈಡ್ ಮಾಡಿ ಹುಳಗಳ ಸಂಖ್ಯೆ ಕಡಿಮೆ ಆಗುದಿಲ್ಲ, ಅದು ವೃದ್ಧಿ ಆಗ್ತಾ ಹೋಗ್ತದೆ. ಹುಳಗಳ ಎಷ್ಟು ಜೇನುತುಪ್ಪ ಇರೋ ಜೇನುತುಪ್ಪಗಳನ್ನ ಎಲ್ಲವನ್ನೂ ನಾವು ತೆಗಿಬಾರದು. ಕೆಳಗೆ ಲಾಸ್ಟ್ ಮಳೆಗಾಲದ ಸಂದರ್ಭದಲ್ಲಿ ಅವಕ್ಕೆ ಒಂದ್ ಸ್ವಲ್ಪ ಜೇನುತುಪ್ಪವನ್ನು ಬಿಟ್ಟಾವಾಗ ಅವಕ್ಕೆ ಡಿಪಾಸಿಟ್ ಇದ್ದಂಗೆ. ಆ ಡಿಪಾಸಿಟ್ ಇದ್ರೆ ನಮ್ಮ ಮನುಷ್ಯನಿಗೆ ಯಾವ ತರ ಡಿಪಾಸಿಟ್ ಇದ್ರೆ ಸಾಮರ್ಥ್ಯ ಇರುತ್ತೋ ಹಾಗೆ ಜೇನುಹುಳಕ್ಕೂ ಕೂಡ ಅವ್ರ ಹತ್ರ ಜೇನು ತುಪ್ಪ ಇದೆ ಅಂತ ಹೇಳಾದ್ರೆ ಮರಿ ಇಡುವಂತ ಸಾಮರ್ಥ್ಯ ಹೆಚ್ಚಿಗೆ ಇರ್ತದೆ. ಅವಾಗ ಅವು ಮರಿಗಳ ಬೆಳವಣಿಗೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅವಕ್ಕೆ ಬೆಳವಣಿಗೆ ಹೆಚ್ಚಿಗೆ ಆಗಿ ತತ್ತಿಗಳನ್ನು ಹೆಚ್ಚಿಗೆ ಇಡ್ತಾ ಹೋಗ್ತದೆ ರಾಣಿ ಕೂಡ, ಆವಾಗ ಅದು ಮರಿ ಹುಳುಗಳ ಸಂಖ್ಯೆ ಕಡಿಮೆ ಆಗುದಿಲ್ಲ ಆ ಸಂದರ್ಭದಲ್ಲಿ. ಈ ಡಿವೈಡ್ ಮಾಡ್ಬೇಕಂದ್ರೆ ನೀವು ಪೆಟ್ಟಿಗೆ ಬೇಕಲ್ಲ, ಅದನ್ನ ಹೋಲ್ಸೇಲ್ ಅಲ್ಲಿ ತರ್ತಿರೋ ಅಥವಾ ನೀವು ಮಾಡಿಸ್ತಿರೋ ಹೇಗೆ? ಪೆಟ್ಟಿಗೆಗಳನ್ನ ಇಲ್ಲೇ ಕಾರ್ಪೆಂಟರ್ ಹಿಡಿದು ಬೇರೆ ಬೇರೆ ಕಡೆ ಮಾಡಿಸ್ತೇವೆ ನಾವು, ಬೇರೆ ಬೇರೆ ಏರಿಯಾದಿಂದ ಮಾಡಿಸಿ ಇಲ್ಲಿ ತರಿಸಿ ಇಲ್ಲಿ ಜನಕ್ಕೆ ಕೊಡ್ತೇವೆ. ಒಂದು ಸಾಮಾನ್ಯ ನಮಗೊಂದು 500-600 ಪೆಟ್ಟಿಗೆಗಳು ಬೇಕಾಗ್ತದೆ, 500-600 ಪೆಟ್ಟಿಗೆಗಳು ಬೇಕಾಗುವಷ್ಟು ನಾವು ಅದನ್ನು ಕಾರ್ಪೆಂಟರ್ ಹಿಡಿದು ಅದನ್ನು ಮಾಡಿಸ್ಕೊಡ್ತೇವೆ. ಇಲ್ಲಿ ಕಟ್ಟಿಗೆ ಇದೆಲ್ಲ ಸಿಗತ್ತೆ, ಅದರಿಂದನೇ ನಾವು ಡಿಪೋದಲ್ಲಿ ತಗೊಂಡು ಅದನ್ನು ಕಾರ್ಪೆಂಟರ್ ಮಾಡ್ಕೊಳ್ತೇವೆ. ಹಾಗೆ ಮಾಡೋದ್ರಿಂದ ನಮ್ಗೊಂದು ಸ್ವಲ್ಪ ಅಲ್ಲಿ ಪೆಟ್ಟಿಗೆ ಹಾಕುವಂತ ಬಂಡವಾಳ ಕಡಿಮೆ ಆಗುತ್ತಲ್ಲ, ಪೆಟ್ಟಿಗೆ ಬಂಡವಾಳ ಕಡಿಮೆ ಆಗತ್ತೆ, ಮತ್ತೆ ಕ್ವಾಲಿಟಿ ಕಟ್ಟಿಗೆಗಳನ್ನು ಯೂಸ್ ಮಾಡಿ ಅದನ್ನು ನಾವು ಪೆಟ್ಟಿಗೆ ರೆಡಿ ಮಾಡಿಕೊಂಡ್ರೆ ಅದು ಬಾಳಿಕೆ ನಮಗೆ ಜಾಸ್ತಿ ಆಗ್ತದೆ. ಪದೇ ಒಂದು ವರ್ಷ ಬರುವಂತಹ ಪೆಟ್ಟಿಗೆಗಳು 10 ವರ್ಷವರೆಗೆ ಬರುವಂತಹ ಒಳ್ಳೆ ಕ್ವಾಲಿಟಿ ಇರುವಂತಹ ಕಟ್ಟಿಗೆಗಳನ್ನ ಉಪಯೋಗಿಸಿಕೊಂಡು ಪೆಟ್ಟಿಗೆಗಳನ್ನು ಮಾಡ್ಕೊಳ್ಲಿಕ್ಕೆ ಆಗ್ತದೆ, ಅದರಿಂದ ಹೆಚ್ಚಿಗೆ ಪ್ರಯೋಜನ ಆಗ್ತದೆ. ಈ ಪೆಟ್ಟಿಗೆಯೊಳಗೆ ಏನಾದ್ರೂ ಬದಲಾವಣೆ ಹಾಕುವಂತ ಬಂದಿದೆಯೋ, ಅದು ಮುಂಚೆ ಹೆಂಗಿತ್ತು ಹಾಗೇನೆ ಇದೆಯೋ ಹೇಗೆ? ಇಲ್ಲ, ಪೆಟ್ಟಿಗೆಗಳಲ್ಲಿ ಸಾಕಷ್ಟು ಬೇರೆ ಬೇರೆ ತರ ಪೆಟ್ಟಿಗೆಗಳು ಬಂದಿದ್ದಾವೆ. ಈಗ ಸರ್ಕಾರವು ಕೂಡ ಒಂದೇ ISI ಮಾರ್ಕ್ ಇರುವಂತಹ ಪೆಟ್ಟಿಗೆಗಳನ್ನು ಎಲ್ಲರಿಗೂ ಕೂಡ ಸಪ್ಲೈ ಮಾಡ್ತಾ ಇದೆ. ಆ ದೆಸೆಯಲ್ಲಿ ನಾವು ಕೂಡ ಅದನ್ನೇ ಅಳವಡಿಸಿಕೊಂಡು ಆ ಪೆಟ್ಟಿಗೆಯನ್ನೇ ನಾವು ಎಲ್ಲರಿಗೂ ಕೂಡ ನಾವು ಕೂಡ ಸಪ್ಲೈ ಮಾಡ್ತಾ ಇದ್ದೇವೆ. ISI ಗುಣಮಟ್ಟದ ಒಂದು ಪೆಟ್ಟಿಗೆಗಳನ್ನೇ ಅವು ಕೊಡಬೇಕು ಅಂತೇಳಿ ಒಂದು ಗೌರ್ಮೆಂಟ್ ಸರ್ಕ್ಯುಲೇಷನ್ ಕೂಡ ಇದೆ. ಅದೇ ದೃಷ್ಟಿಯಿಂದ ನಾವು ಕೂಡ ಅದನ್ನೇ ಇದು ಮಾಡಿ ಅದೇ ಮಟ್ಟದಲ್ಲಿ ನಾವು ಪೆಟ್ಟಿಗೆಗಳನ್ನು ರೆಡಿ ಮಾಡಿಸಿ ಅದನ್ನು ಮಾರ್ತೇವೆ. ಅದೇ ಪೆಟ್ಟಿಗೆ ISI ಮಾರ್ಕ್ ಇಂದ ಮಾರ್ತೇವೆ. ಹಾ, ಮಾರ್ತೇವೆ, ಅದನ್ನೇ ಪೆಟ್ಟಿಗೆಗಳನ್ನೇ ಮಾರ್ತೇವೆ. ಈ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಇಲ್ಲಿ ನಿರ್ವಹಣೆಯಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ? ಮಳೆಗಾಲದಲ್ಲಿ ಸ್ವಲ್ಪ ನಿರ್ವಹಣೆ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ನಿರ್ವಹಣೆ, ಸ್ವಲ್ಪ ವಾರ 2 ವಾರಕ್ಕೆ ಒಂದು ಸರಿ ಆದ್ರೂ ನೋಡಬೇಕು ಪೆಟ್ಟಿಗೆಗಳನ್ನ. ಅದು ಕೆಳಗಡೆ ಗೊಣ್ಣೆಹುಳು ಅಂತ ಹೇಳ್ತೇವೆ, ಅವೆಲ್ಲ ಕೆಳಗಡೆ ಹುಳುಗಳು ಇವುಗಳೆಲ್ಲ ಆಗ್ತದೆ, ಈ ಇರುವೆಗಳು ಹತ್ತುತ್ತವೆ, ಅವುಗಳನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಅದಕ್ಕೆ ಲಕ್ಷ್ಯ ಕೊಡಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಲಕ್ಷ್ಯ ಕೊಟ್ಟರು ಆಹಾರ ಕೊಡೋಕ್ಕೂ ಕೊರತೆ ಕೂಡ ಇರ್ತದೆ, ಅದನ್ನು ಕೂಡ ಮಳೆಗಾಲದಲ್ಲಿ ನಾವು ಲಕ್ಷ್ಯ ಕೊಟ್ಟು ನೋಡ್ತಾ ಇರಬೇಕಾಗ್ತದೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಅದು ಅದ್ರ ಕೆಲಸ ಅದು ಮಾಡ್ಕೊಂಡಿರ್ತದೆ, ನಾವು ಅದನ್ನ ನೋಡ್ಬೇಕು ಅಂತಿಲ್ಲ. ಅವಕ್ಕೆ ಏರಿಗಳನ್ನ ಅವೇ ಕಟ್ಕೊಳ್ತವೆ, ಈ ಯಾವ ತರ ಬೇಕು ಆ ತರ ಅವು ಬೆಳವಣಿಗೆ ಮಾಡ್ಕೊಂತ ಹೋಗ್ಬಿಡ್ತವೆ. ಜಾಗ ಒಂದಿದೆ ಅಂತ ಹೇಳಿದ್ರೆ ಅವು ಅವ್ರ ಕೆಲಸ ಅವು ಮಾಡ್ಕೊಂತ ಹೋಗ್ಬಿಡ್ತವೆ. ಬೇಸಿಗೆಯಲ್ಲಿ ಆಹಾರಗಳ ಕೊರತೆ ಇರುವುದಿಲ್ಲ ಅವಾಗ. ಮಳೆಗಾಲದಲ್ಲಿ ಸ್ವಲ್ಪ ನಾವು ಅದ್ರ ಬಗ್ಗೆ ಆಹಾರ ಸ್ವಲ್ಪ ಕೊಡೋದು, ರಕ್ಷಣೆ ಬಗ್ಗೆ ಒಂಚೂರು ಕಾಳಜಿ ವಹಿಸಬೇಕಾಗ್ತದೆ ಮಳೆಗಾಲದಲ್ಲಿ. ಈ ಹುಟ್ಟು ಕೃತಕವಾಗಿ ಕೂಡ ನಾವು ಅಲ್ಲಿ ಕೊಡೋದು ಆಗಿರ್ಬೋದು, ಮತ್ತೆ ಅವೇ ತಯಾರು ಮಾಡ್ಕೊಳ್ಳೋದು, ಎರಡೂ ಇರುತ್ತೆ. ಕೃತಕವಾಗಿ ನಾವು ಕೊಡ್ಲಿಕ್ಕೆ ಅಷ್ಟೆಲ್ಲಾನು ಸಂಪನ್ಮೂಲ ಸಾಧ್ಯತೆ ಇದೆಯಲ್ಲ, ನೀವು ಮಾಡ್ತೀರಾ? ಹೇಗೆ ಮಾಡ್ತೇವೆ? ನಮ್ದೇ ಪೆಟ್ಟಿಗೆಗಳಿಂದ ಮೇಣಗಳು ಸಿಗ್ತವೆ, ಮೇಣಗಳನ್ನು ತೆಕ್ಕೊಂಡು ಅದನ್ನ ಮೇಣದ ಅಚ್ಚಿನಲ್ಲಿ ಹಾಕಿ ಮೇಣದ ಹಾಳೆ ರೆಡಿ ಮಾಡ್ಕೊಳ್ತೇವೆ. ಮೇಣದ ಹಾಳೆ ರೆಡಿ ಮಾಡಿ ಅದನ್ನ ಕೃತಕವಾಗಿ ಆ ಮೇಣದ ಏರಿಗಳನ್ನ ಹುಳುಗಳಿಗೆ ಕಟ್ಕೊಡೋದ್ರಿಂದ ಅವು ಲಘು ಬೆಳವಣಿಗೆ ಬರ್ತದೆ. ಆ ಈ ಒಂದು ವಾರದಲ್ಲಿ ಸಿಗುವಂತ ಬೆಳವಣಿಗೆ ಅದು 4 ವಾರ ಬೇಕು ಅದು ಏರಿ ಕಟ್ಟಿ ಇದು ಮಾಡ್ಲಿಕ್ಕೆ. ಅಷ್ಟು ಬೆಳವಣಿಗೆ ನಾವು ಮೊದಲೇ ತಗೊಳ್ಬಹುದು, ಅದರಿಂದ ತುಪ್ಪ ಕೂಡ ಜಾಸ್ತಿ ಬರ್ತದೆ, ಇಳುವರಿ ಜಾಸ್ತಿ ಬರ್ತದೆ. ಆ 4 ವಾರದ ಪ್ರಯತ್ನ ಏನಿದೆಯಲ್ಲ ಅದು ಹುಳಕ್ಕೆ ತುಪ್ಪವಾಗ ಅವು ಪರಿವರ್ತನೆ ಮಾಡೋದ್ರಿಂದ ಇಳುವರಿ ನಮಗೆ ಪೆಟ್ಟಿಗೆಯಿಂದ ಜಾಸ್ತಿ ತೆಗಿಬಹುದು ಪೆಟ್ಟಿಗೆಯಿಂದ. ಮತ್ತೆ ನಾವು ಈಗ ಹೊಸದಾಗಿ ಪೆಟ್ಟಿಗೆ ತಗೊಂಡು ಹೋಗ್ತೀವಿ, ಅಲ್ಲಿ ಅವ್ರಿಗೆ ಇನ್ನೂ ಅಷ್ಟೊಂದು ತರಬೇತಿ ಇರಲ್ಲ ಅಥವಾ ಅದ್ರ ಬಗ್ಗೆ ಅನುಭವ ಇರಲ್ಲ, ಮತ್ತೆ ತಿಳುವಳಿಕೆ ಇರಲ್ಲ. ಹೇಗೆ ಅಲ್ಲಿ ಫಸ್ಟ್ಗೆ ನಾವು ಪ್ರಾರಂಭ ಮಾಡುವಂತ ಸಂದರ್ಭದೊಳಗೆ ಏನೇನು ಗಮನಿಸಬೇಕು, ಏನ್ ಕಾಳಜಿ ತಗೋಬೇಕು, ಎಲ್ಲಿ ಹೆಚ್ಚು ಕಾಳಜಿ ತಗೋಬೇಕು? ಜೇನಿನಲ್ಲಿ ಕೆಲಸಗಾರ ನೋಣ, ಗಂಡು ನೋಣ, ಆ ನಂತರ ರಾಣಿ ನೋಣ, 3 ಇರ್ತದೆ. ಗಂಡು ನೋಣ ಅವಕ್ಕೆ ಬೇಕಾದಾಗ ಮಾತ್ರ ಗಂಡು ನೋಣವನ್ನು ಉತ್ಪಾದನೆ ಮಾಡ್ಕೊಳ್ತವೆ, ಇಲ್ಲಿ ರಾಣಿ ಶೆಲ್ ಮಾಡಬೇಕಾದ್ರೆ ಸಂದರ್ಭದಲ್ಲಿ ಮಾತ್ರ. ಉಳಿದ ಕೆಲಸಗಾರ ನೋಣಗಳು ಕೆಲಸಗಳನ್ನು ಮಾಡ್ತವೆ. ಅವು ಸಾಮಾನ್ಯ ಒಂದು ಆಹಾರ ಸಿಗ್ತದೆ ಹೇಳಾದ ಸಾಮಾನ್ಯ 2.5-3 ಕಿಲೋಮೀಟರ್ ವರೆಗೂ ಆಹಾರಕ್ಕೋಸ್ಕರ ಹುಡುಕಿ ಆಹಾರ ತರುವಂತ ಒಂದು ಸಾಮರ್ಥ್ಯ ಇರುವಂತವು ಜೇನು ನೋಣ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪರಿಶ್ರಮ ಪಡುವಂತ ಜೀವಿ ಅಂತ ಹೇಳ್ಬಹುದು. ಇದು ಜೇನಿನಲ್ಲಿ ರಾಣಿ ಹುಳವನ್ನ ವರ್ಷಕ್ಕೆ 2 ಸಾರಿ ಅಥವಾ 3 ಸಾರಿ ಮಾಡ್ತದೆ, ನವೆಂಬರ್ ಡಿಸೆಂಬರ್ದಲ್ಲಿ 1 ಸಾರಿ, ಆ ನಂತರದಲ್ಲಿ ಮತ್ತು ಹುಳ ಆಹಾರಗಳ ಸಿಗ್ತಾ ಇದೆ ಹೇಳಾದ್ರೆ ಮೇದಲ್ಲಿ 1 ಸಾರಿ, 2 ಸಾರಿ ಅದು ರಾಣಿ ಕೃತಕವಾಗಿ ರಾಣಿ ಶೆಲ್ಗಳನ್ನು ಮಾಡ್ತದೆ. ಆ ಸಂದರ್ಭದಲ್ಲೂ ಕೂಡ ಅದನ್ನ ಲಕ್ಷ್ಯ ಇಟ್ಟು ಆ ಒಂದು ರಾಣಿ ಶೆಲ್ ಮಾಡೋ ಸಂದರ್ಭದಲ್ಲಿ ನೋಡಿ ಅದನ್ನು ಬೇರೆ ಗೂಡುಗಳಿಗೆ ಹಾಕೊಂಡು ಬೇರೆ ಗೂಡನ್ನ ರೆಡಿ ಮಾಡ್ಕೊಳ್ಳಿಕ್ಕೂ ಆಗ್ತದೆ, ಅದರಿಂದ ಆದಾಯವೂ ಕೂಡ ಬರ್ತದೆ ಬೇರೆ ಗೂಡುಗಳಿಂದ. ನಾವು ಅಂದ್ರೆ 1 ವರ್ಷದಲ್ಲಿ ಅಥವಾ 2 ಅಥವಾ 3 ಸಲ ನಾವು ಡಿವೈಡ್ ಮಾಡಲೇಬೇಕು. ಹಾ, 2 ಸತ್ವ 3 ಸರಿ ಡಿವೈಡ್ ಮಾಡೋದ್ರಿಂದ ನಮಗೆ ಗೂಡುಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತದೆ. ಈಗ 1 ಗೂಡು ಇರೋದನ್ನ 3 ಗೂಡು, 3 ರಿಂದ 9 ಅಂದ್ರೆ 3 ಇದನ್ನ ಮತ್ತೆ 3 ಮೂರಲ್ಲಿ 9 ಮಾಡ್ಕೊಳ್ಳಿಕ್ ಬರ್ತದೆ. ಆ ತರ ಮಾಡ್ಕೊಂಡಿರೋದ್ರಿಂದ ಅದು ಗೂಡುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಮ್ದು 250 ಪೆಟ್ಟಿಗೆ ಇದೆ, ನಾವು ಸಾಮಾನ್ಯ 500 ಜಗಕ್ಕಿಂತ ಜಾಸ್ತಿ ಪೆಟ್ಟಿಗೆಗಳನ್ನ ಬೇರೆ ಜನಕ್ಕೆ ಮಾರ್ತೇವೆ. ಅಂದ್ರೆ ಅದನ್ನ ನಿರ್ವಹಣೆ ಮಾಡಿ ಗೂಡುಗಳನ್ನ ಮಾಡಿ ಗೂಡುಗಳನ್ನ ಬೇರೆಯವ್ರಿಗೆ ಅಂದ್ರೆ ಜನ ಇಲ್ಲಿ ಕೇಳ್ತಾ ಬರ್ತಾರೆ. ಆ ಜನಕ್ಕೆ 1 ಗೂಡಿಗೆ 4,000 ರೂಪಾಯಿನಲ್ಲಿ ಗೂಡುಗಳನ್ನು ಮಾರ್ತೇವೆ 1 ಗೂಡಿಗೆ. ಈಗ ನಿಮ್ಗೆ ಗೂಡು ಮಾರೋದ್ರಿಂದ ಒಂದು, ಜೇನು ಮಾರೋದ್ರಿಂದ ಒಂದು, ಬೇರೆ ಬೇರೆ ಉತ್ಪನ್ನಗಳನ್ನು ಮಾರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಹಣಕಾಸಿನ ಸಹಾಯನೂ ಆಯ್ತು, ಮತ್ತೆ ನಿಮ್ಗೆ ಪರೋಕ್ಷ ಲಾಭ ಕೂಡ ಇದೆ. ಜೇನಿನಿಂದ ಅಡಿಕೆ ಬೆಳೆ, ಕಾಳುಮೆಣಸು ಇವೆಲ್ಲ ಬೆಳೆಗಳಿಗೂ ಕೂಡ ಪರಾಗಸ್ಪರ್ಶ ಆಯ್ತು. ಅದರಿಂದ ಸಾಮಾನ್ಯ 30% ಬೆಳೆಗಳು ಕೂಡ ಜಾಸ್ತಿ ಆಗ್ತದೆ. ಎಲ್ಲ ಯಾವುದೇ ಬೆಳೆ ಉತ್ಪನ್ನಗಳು ಕೂಡ ಜಾಸ್ತಿ ಆಗ್ತದೆ 30% ಇರುವಂತಹದ್ದು ಎಲ್ಲ ಸಂಶೋಧನೆಗಳಿಂದ ಕೂಡ ಪ್ರೂಫ್ ಆಗಿದೆ. ಮತ್ತೆ ಎಲ್ಲಾ ಸಸ್ಯಗಳಿಗೂ ಕೂಡ ಜೇನುಹುಳುಗಳು ಪರಾಗಸ್ಪರ್ಶ ಮಾಡೋದ್ರಿಂದಾನೇ ಸಾಮಾನ್ಯ 70% ಜೇನುಹುಳುಗಳಿಂದಾನೇ ಆಗ್ತದೆ ಅಂತ ಹೇಳುವುದನ್ನ ನಾವು ಕೇಳ್ತೇಳಿದ್ದೇವೆ. ಅಷ್ಟೇ, ನಾವು ನೋಡಿದೇವಳೋದಕ್ಕಿಂತ ನಾವು ಕೇಳ್ತೇಳಿದ್ದೇವೆ 70% ಆಗ್ತದೆ ಅಂತೇಳಿ ಪುಸ್ತಕಗಳಲ್ಲೆಲ್ಲ ಅದನ್ನೇ ಹಾಕಿದ್ದಾರೆ. 70% ಪರಾಗಸ್ಪರ್ಶ ಜೇನುಹುಳುಗಳಿಂದಾನೇ ಆಗ್ತದೆ ಅಂತೇಳಿ. ಹಾಗಾಗಿ ಪ್ರಕೃತಿಗೆ ಜೇನುಹುಳ ಪೂರಕವಾದಂತಹ ಒಂದು ಪರಾಗಸ್ಪರ್ಶ ಕ್ರಿಯೆ ಮತ್ತು ಪ್ರಕೃತಿ ಉಳಿಬೇಕು ಅಂತ ಹೇಳಿದ್ರೆ ಜೇನು ಅವಶ್ಯ ಅಂತೇಳಿ ಅನಿಸ್ತದೆ. ಹಾಗೆ ಜೇನು ಉತ್ಪನ್ನಗಳ ವಿಷಯದಲ್ಲಿ ಬರೋದಾದ್ರೆ ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಪರಿಶ್ರಮ ವಹಿಸಿ ಮಳೆಗಾಲದಲ್ಲಿ ಸ್ವಲ್ಪ ಕಾಳಜಿಯಿಂದ ವಾರಕ್ಕೆ 1 ಸರಿ ಆದರೂ ಹೋಗಿ ಕೆಳಗಡೆ ಮನೆಯಲ್ಲಿ ಸ್ವಲ್ಪ ಕಸ ಮತ್ತು ಇರುವೆ ಇದೆಲ್ಲ ಬರ್ತದೆ, ಅದನ್ನೆಲ್ಲ ನಿರ್ವಹಣೆ ಮಾಡಿಕೊಂಡು ಸ್ವಚ್ಛ ಕೆಳಗಡೆ ಅಡಿಮಣೆ ಅಂತ ಹೇಳ್ತೇವೆ ನಾವು, ಅಡಿಮಣೆಯನ್ನು ಸ್ವಚ್ಛ ಮಾಡಿ ಮಳೆಗಾಲದಲ್ಲಿ ಇಟ್ಕೊಳ್ಬೇಕು. ಆ ನಂತರದಲ್ಲಿ ಮೇಲ್ಗಡೆ ಏರಿಗಳನ್ನ ವಾರಕ್ಕೆ ಅಥವಾ 15 ದಿನಕ್ಕೆ 1 ಸರಿ ಆದರೂ ನೋಡಿ ಹಳೆ ಏರಿಗಳನ್ನ ಕಟ್ ಮಾಡಿ ಒಂದೊಂದೇ ಆಗಿ ಹೊಸ ಹೊಸ ಏರಿಗಳನ್ನಾಗಿ ಪರಿವರ್ತನೆ ಮಾಡ್ಕೊಂತ ಬರಬೇಕು. ಅಂದ್ರೆ 1ನೇ ಸರಿ ಅಷ್ಟು ಕಟ್ ಮಾಡಬಾರದು, ಒಂದೊಂದೇ ಏರಿಗಳನ್ನ ವಾರ ಅಥವಾ 15 ದಿನಕ್ಕೆ ಒಂದೊಂದು ಏರಿ ಅಂತ ಕಟ್ ಮಾಡಿ ಅದನ್ನ ಒಂದೊಂದೇ ಏರಿಗಳನ್ನ ಹೊಸ ಹೊಸ ಏರಿಗಳನ್ನಾಗಿ ಮಾಡ್ಕೊಂತ ಹೋಗ್ಬೇಕು. ಹಳೆ ಏರಿ ಆಗಿರೋದ್ರಿಂದ ಎಂತ ಆಗ್ತದೆ ಕೇಳಿದ್ರೆ ಅದು ತತ್ತಿ ಇಡುವಂತ ಪ್ರಮಾಣ ಕಪ್ಪಾಗಿರೋದ್ರಿಂದ ತತ್ತಿ ಇಡುವಂತ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತೆ ಹುಳ ಗಿಳ ಆಗುವಂತ ಗೊಣ್ಣುಳ ಅಂತ ಹೇಳ್ತೇವೆ ನಾವು, ಆ ಹುಳಗಳು ಅದಕ್ಕೆ ಅಂಟುಕೊಳ್ತದೆ, ಪುನಃ ಪುನಃ ಹುಳಗಳಾಗುವಂತ ಸಮಸ್ಯೆ ಬರ್ತದೆ. ಅದರಿಂದ ಅದನ್ನು ಹೊಸ ಏರಿಗಳನ್ನು ಮಾಡೋದ್ರಿಂದ ಗೊಣ್ಣುಳ ಆಗುವಂತದ್ದು ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಅದನ್ನ ಮಳೆಗಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ 15 ದಿನಕ್ಕೆ 1 ಹೊಸ ಹೊಸ ಏರಿಗಳನ್ನಾಗಿ ಪರಿವರ್ತನೆ ಮಾಡ್ತಾ ಬಂದ್ರೆ ಬಹಳ ಒಳ್ಳೇದು. ಇನ್ನು ಜೇನನ್ನ ಕಟಾವ್ ಮಾಡ್ಬೇಕಂದಾಗ ಎಷ್ಟು ದಿನಕ್ಕೆ ಒಂದ್ಸಲ ಮಾಡಬೇಕು, ಅಥವಾ ದಿನ ಗಣನೆಗೆ ತಗೋಬೇಕು, ಅಥವಾ ಅಲ್ಲಿ ತುಪ್ಪ ಎಷ್ಟು ಫಾರ್ಮ್ ಆಗಿದೆ, ಎಷ್ಟು ಉತ್ಪಾದನೆ ಆಗಿದೆ, ಅದ್ರ ಮೇಲೆ ತೀರ್ಮಾನ ತಗೋಬೇಕು? ಹೇಗೆ ತುಪ್ಪ ಎಷ್ಟಾಗಿದೆ ಅನ್ನೋದ್ರ ಮೇಲೆ ತೀರ್ಮಾನ ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ ಅವ್ರು ಸೀಲ್ ಮಾಡಿದ ನಂತರ ಅದನ್ನ ಜೇನು ತುಪ್ಪ ಆಗೋದು, ಇಲ್ಲದ್ರೆ ಅದು ಮಕರಂದವಾಗಿ ಉಳಿತದ. ಅಂದ್ರೆ ಸ್ಟಾಕ್ ಮಾಡದ ಪೂರ್ವದಲ್ಲಿ ಅವು ಅದನ್ನ ತಂದು ಸ್ಟಾಕ್ ಮಾಡಿರ್ತಾವ ಅಷ್ಟೇ ಮಕರಂದ. ಆ ನಂತರದಲ್ಲಿ ಅದು ಸೀಲ್ ಮಾಡಿದ ನಂತರ ಜೇನು ತುಪ್ಪ ಅಂತ ಆಗ್ತದೆ. ಆ ಲೆಕ್ಕಕ್ಕೆ ಅದು ಸೀಲ್ ಆಗಿದೆಯೋ ಇಲ್ಲೋ ನೋಡಿ ಸಾಮಾನ್ಯ 8-10 ದಿವಸಕ್ಕೆ ಆಹಾರ ಸೋರ್ಸ್ ಏನ್ ಸಿಗ್ತದೆ ಅದ್ರ ಮೇಲೆ ಡಿಪೆಂಡ್. ಆಹಾರಗಳು ಜಾಸ್ತಿ ಸಿಗ್ತದೆ ಲಭ್ಯವಾಗಿರ್ತದೆ ಅಂತ ಹೇಳಿದ್ರೆ ಅವು 15 ದಿವಸಕ್ಕೆ 1 ಸರಿ ತೆಗಿಬಹುದು, 8 ದಿವಸಕ್ಕೆ 1 ಸರಿ ಕೂಡ ತೆಗಿಬಹುದು ಆಹಾರ ಪ್ರಕೃತಿಯಲ್ಲಿ ಸಿಗ್ತದೆ. ಈಗ ಜೇನು ನಾವು ಕಟಾವ್ ಮಾಡಿದ್ವಿ, ಕಟಾವ್ ಮಾಡಿದ ನಂತರ ಅಲ್ಲಿ ಏನಾದ್ರೂ ಉಪಚಾರ ಬೇಕಾಗುತ್ತೋ ಹೇಗೆ ರೈತರ ಲೆವೆಲ್ ಅಲ್ಲಿ? ಜೇನನ್ನ ಆದಷ್ಟು ಮಾಡಿ ನೀರು ತಾಗದೇ ಇತ್ತರ ನೀರನ್ನು ತಾಗದೇ ಇತ್ತರ ನೋಡ್ಕೊಂಡು ಕಟಾವ್ ಮಾಡಬೇಕು. ಜೇನು ತೆಗೆದ ನಂತರದಲ್ಲಿ ಒಳ್ಳೆ ಒಣಗಿದ ಒಂದು ಪಾತ್ರೆನಲ್ಲಿ ಹಾಕಿ ಅದರಲ್ಲಿ ನೀವು ಸ್ಟೋ ಬಾಟ್ಲ್ ಗ್ಲಾಸ್ ಬಾಟ್ಲಲ್ಲಿ ಹಾಕಿದ್ರೆ ಒಳ್ಳೇದು, ಗ್ಲಾಸ್ ಬಾಟ್ಲ್ ಸಿಗ್ಲಿಲ್ಲ ಅಂದ್ರೆ ಒಳ್ಳೆ ಸ್ಟೀಲ್ ಪಾತ್ರೆಗಳಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಹೆಚ್ಚಿಗೆ ದಿವಸ ಜಾಸ್ತಿ ದಿವಸ ಉಳಿತದೆ. ಒಂದೊಂದು ಗೂಡಿಂದ ಅಂದಾಜು ಎಷ್ಟು ಬರಬಹುದು? ಸಾಮಾನ್ಯ 1 ಗೂಡಿಂದ 15 ಕೆಜಿ ಸರಾಸರಿ ತೆಗಿಬಹುದು. 1 20 ಕೆಜಿ ಬರ್ತದೆ, 1 ರಲ್ಲಿ 5 ಕೆಜಿ ಬರ್ತದೆ, ಒಂದ್ ಸರಾಸರಿ 15 ಕೆಜಿ. ಈಗ ಮಲೆನಾಡಿನಲ್ಲೆಲ್ಲ ಎವರೇಜ್ ನಾವು ಎಲ್ಲರಿಗೂ ರೈತರು ತೆಗಿತಾರೆ. 1 ಗೂಡಿಂದ 15 ಕೆಜಿ ಬರ್ತದೆ 1 ಗೂಡಿನಿಂದ. 1 ವರ್ಷಕ್ಕೂ ಅಥವಾ 1 ಕಟಾವಿಗೆ? 1 ವರ್ಷಕ್ಕೆ. 1 ಕಟಾವಿಗಲ್ಲ ಸರ್, 1 ವರ್ಷದಲ್ಲಿ 20 ಕೆಜಿನು ಬರ್ತದೆ. 2 ಅಂತಸ್ತು ಕೊಟ್ರೆ 25 ಕೆಜಿನು ಬರ್ಬಹುದು. ಆದ್ರೆ ಸರಾಸರಿ ನಮ್ ತೇರಿ ಪ್ರಕಾರ 15 ಕೆಜಿ ಎವರೇಜ್ ಹಿಡ್ಕೋಬಹುದು ಅಂತ ಅನಿಸ್ತದೆ. ರೈತರು ತಾವು ಪ್ಯಾಕ್ ಮಾಡಿ ಮಾರಾಟ ಮಾಡುದು ಅವ್ರಿಗೆ ಕಷ್ಟ ಆಗಬಹುದು. ಒಂದು ಕೆಲವೊಂದು ಜನ ಮಾಡಿನೂ ಮಾಡಬಹುದು, ನೀವು ಮಾಡ್ತಾ ಇದ್ರಿ. ಈಗ ರೈತರು ಬೆಳೆದಾಗ ಬೇರೆದವ್ರಿಗೆ ಮಾರಾಟ ಮಾಡೋದಾಗಿರ್ಬೋದು, ಅಥವಾ ತಾವೇ ಜೇನನ್ನ ಇದನ್ನ ಮಾಡಿ ತಮಗೆ ಬೇಕಾದಂಗೆ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಆಗಿರ್ಬೋದು, ಅಲ್ಲಿ ಏನಾದರೂ ಮತ್ತೇನು ಕಾಳಜಿ ವಹಿಸಬೇಕು ಹೇಗೆ ಅನ್ನೋದು? ಈಗ ಎಲ್ಲರ ಹತ್ರ ಕೂಡ ಪ್ಯಾಕಿಂಗ್ ಮಾಡಿ ಮಾರುವಂತದ್ದು ಅಂದ್ರೆ ಮಾರ್ಕೆಟಿಂಗ್ ಲೈನ್ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ, ಅದನ್ನ ಮಾರುವಂತ ಸಾಮರ್ಥ್ಯವೂ ಎಲ್ಲರ ಜನಕ್ಕೆ ಇರೋದಿಲ್ಲ. ಆ ದೃಷ್ಟಿಯಿಂದ ಅವರು ಇನ್ನೊಂದು ಮೀಡಿಯೇಟರ್ ಅಂದ್ರೆ ಅವರ ಕೊಟ್ಟು ಅಲ್ಲಿಂದ ಪ್ಯಾಕಿಂಗ್ ಮಾಡಿ ಬೇರೆ ಕಡೆ ಹೋಗ್ತದೆ, ಆ ತರಾನು ಅವ್ರು ಮಾಡಬಹುದು. ಅಥವಾ ಕೆಲವಷ್ಟು ಈಗ ಅವ್ರ ಪರಿಚಯದವರನ್ನ ಹಿಡ್ಕೊಂಡು ಅಲ್ಲಿ ಮಾರ್ಕೊಂಡು ಹೆಚ್ಚಿನ ಆದಾಯ ಕೂಡ ಗಳಿಸ್ಕೋಬಹುದು ಬ್ಯಾಂಕ್ಗಳಲ್ಲಿ ಅಥವಾ ಪರಿಚಯಸ್ಥರಲ್ಲಿ ಬೇರೆ ಬೇರೆ ತರದಲ್ಲಿ ಅದನ್ನ ಮಾರ್ಕೊಂಡು ಅದನ್ನ ಪ್ರಾರಂಭದಲ್ಲಿ ಹಂಗೆ ಮಾಡಿದ್ದು. ಹೌದು, ಪ್ರಾರಂಭದಲ್ಲಿ ನಾವು ಬೇರೆ ಬೇರೆ ಕಡೆ ಸರ್ಕಾರಿ ಮೇಲ್ಗಡೆ ಆಫೀಸ್ಗಳಲ್ಲೆಲ್ಲ ಹೋಗಿ ಆ ಜೇನುತುಪ್ಪನ ಮಾರ್ತಿದ್ದೆ ನಾನು ಮೊದಲು. ಆಫೀಸ್ಗಳಿಗೆ ಹೋಗಿ ಅಲ್ಲಿ ಅವ್ರಿಗೆ ಒಂದು 10 ಬಾಟ್ಲ್ ಬೇಕು ಆದ್ರೆ 10 ಬಾಟ್ಲ್ ತಗೊಂಡೋಗಿ ಇವತ್ತು ಕೊಡೋದು, ನಾಳೆ ಮತ್ತೆ ಯಾರ ಮತ್ತೊಂದು ಆಫೀಸಿಗೆ ಹೋಗಿ ಒಂದ್ ದಿವಸ ರೆವಿನ್ಯೂ ಹೋಗೋ ಆಫೀಸಿಗೆ ಹೋಗೋದು, ಆನಂತರ ಮತ್ತೊಂದ್ ದಿವಸ ಫಾರೆಸ್ಟ್ ಆಫೀಸಿಗೆ ಹೋಗೋದು. ಅಲ್ಲಿ ಯಾರ್ಯಾರಿಗೆ ಬೇಕು ಜೇನುತುಪ್ಪ ಕೇಳ್ತಿದ್ದೆ ಅವ್ರಿಗೆ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಕೊಡಿ. ಅವರೆಲ್ಲ ನಮಗೊಂದ್ ಬಾಟ್ಲ್ ನಮಗೊಂದ್ ಬಾಟ್ಲ್ ತೊಗೊಂಡ್ರು, ನಮ್ಗೊಂದ್ 1/2 kg ಕೊಡ್ರಿ ಹೇಳ್ತಿದ್ರು. ಅವ್ರಿಗೆ ತಗೊಂಡು ಸಪ್ಲೈ ಕೊಡ್ತಾ ಇದ್ದೆ. ಈ ತರ ಮಾಡಿ ನಾನು ಅಂದ್ರೆ ಅದನ್ನ ಬೆಳವಣಿಗೆ ಮಾಡ್ತಾ ಬಂದೆ. ಅಲ್ಲಿ ನಮ್ಗೆ ಆತ್ಮೀಯತೆನೂ ಜಾಸ್ತಿ ಆಗ್ತದೆ ಅವ್ರ ಆಫೀಸ್ ಸರ್ ಸಂಗಡ, ಅವಾಗ ಅದು ಬೆಳವಣಿಗೆ ಆಗ್ತಾ ಹೋಯ್ತು. ಅದರಿಂದ ಬೇರೆ ಬೇರೆ ಈಗ ನೀವು 250 ಪೆಟ್ಟಿಗೆ ಇಟ್ಟಿರಲ್ಲ, ಅಷ್ಟು ಗೂಡು ಇದು ಎಷ್ಟು ಬರುತ್ತೆ? 250 ಗೂಡಿಂದ ನಿಮಗೆ ಜೇನುತುಪ್ಪ ಉತ್ಪಾದನೆ ಎಷ್ಟಾಗುತ್ತೆ? 250 ಪೆಟ್ಟಿಗೆಯಿಂದ ಸಾಮಾನ್ಯ ಒಂದು ವರ್ಷಕ್ಕೆ ಎಲ್ಲದು ತುಪ್ಪನೇ ಬರ್ತದಂತಾರಲ್ಲ, ಕೆಲವೊಂದಷ್ಟು ತುಪ್ಪ ವೀಕ್ ತುಪ್ಪ ಹುಳುಗಳ ಸಂಖ್ಯೆ ಕಡಿಮೆ ಇದ್ದಾಗ ತುಪ್ಪ ಬರೋದಿಲ್ಲ. ಸರಾಸರಿ ನಮ್ಗೆ ಸಾಮಾನ್ಯ 2,000 kg ಜೇನುತುಪ್ಪ ನಾನು ಈ ಸರ ತೆಗೆದಿದ್ದೇನೆ. 2,000 kg ಜೇನುತುಪ್ಪ ಬರ್ತದೆ ಹೆಚ್ಚು ಕಡಿಮೆ. ಅದು ಟೋಟಲ್ 250 ಪೆಟ್ಟಿಗೆ ಮೇಂಟೈನ್ ಮಾಡಿದಾಗ ಎಲ್ಲದೂ ಕೂಡ ತುಪ್ಪಕ್ಕೆ ಬರೋದಿಲ್ಲ, ಕೆಲವೊಂದಷ್ಟು ವೀಕ್ ಇರ್ತದೆ. ಕೆಲವೊಂದಷ್ಟು ವಾರದಲ್ಲಿ ನಮ್ಗೆ ಅದಕ್ಕೆ ಹೋಗಿ ತೆಗಿಲಿಕ್ಕೆ ಆಗದೇನೆ ಸಂದರ್ಭದಲ್ಲಿ ತೆಗಿಲಿಕ್ಕೆ ಆಗದೆ ಉಳಿತದೆ. ಹಂಗೆ ಅದು 1 ವಾರಕ್ಕೆ 10 ದಿವಸ ತೆಗೆಯೋದು, 15 ದಿವಸ 20 ದಿವಸ ಅಲ್ಲಿವರೆಗೆ ಹೋಗಿ ಮುಟ್ಲಿಕ್ಕೆ ಆಗೋದಿಲ್ಲ, ತೆಗಿಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲೆಲ್ಲ ಅದು ಹೆಚ್ಚಿಗಿನ ಸ್ಟಾಕ್ ಆಗಿ ಆ ಸಂದರ್ಭದಲ್ಲಿ ಕಡಿಮೆ ನಮ್ಗೆ ಇಳುವರಿ ಕಡಿಮೆ ಬರ್ತದೆ. ಇದು ಕೃಷಿ ಆಧಾರಿತ ಒಂದು ಸಣ್ಣ ಕೈಗಾರಿಕೆ, ಹಾಗಾಗಿ ಅಲ್ಲಿರುವಂತಹ ಸೌಲಭ್ಯವನ್ನೆಲ್ಲನೂ ನೀವು ಬಳಸ್ಕೊಂಡಿದ್ದೀರಿ, ಮತ್ತೆ ಮಾರಾಟದ ತಂತ್ರ ಕೂಡ ನಿಮಗೆ ಗೊತ್ತಾಗಿದೆ ಬಹಳ ದಿನದಿಂದ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ. ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದೀರಿ, ನಿಮ್ಮದೇ ಆದಂತ ಒಂದು ಹೆಸರಿನಲ್ಲಿ ಅಮೃತ್ ಅನ್ನುವಂತ ಹೆಸರಿನಲ್ಲಿ ಜೇನುತುಪ್ಪ ಮಾರ್ತಾ ಇದ್ದೀರಿ. ಈಗ ಒಂದು ಇಂಡಸ್ಟ್ರಿ ಆಗಿ ಬೆಳೆದಿರೋದ್ರಿಂದ ನಿಮ್ಗೆ ಇನ್ನೂ ಕೂಡ ಬೇರೆ ಬೇರೆ ನಮ್ಮ ರಾಜ್ಯ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ವಿದೇಶನ ಆಗ್ಬೋದು, ಹಿಂಗೆಲ್ಲ ಮಾರುಕಟ್ಟೆ ಸಿಗುವ ಸಾಧ್ಯತೆಗಳು ಇರ್ತಾವಲ್ಲ? ಇರ್ತದೆ. ಇದು ನಾವು ಬೆಳೆಸ್ಕೊಂಡು ಹೋದಂಗೆ ಜಾಸ್ತಿ ಜಾಸ್ತಿ ಜನರ ಸಂಪರ್ಕ ಆಗಿ ಅಲ್ಲಿಂದ ನಾವು ಮಾರ್ಕೆಟ್ಗಳು ಲಭ್ಯ ಆಗೋದು, ಈ ಒಬ್ಬರಿಂದ ಬೆಳವಣಿಗೆ ಆಗ್ತಾ ಹೋಗ್ತದೆ ಅದು. ಹಾಗಾಗಿ ಈಗ ನಾವು ಮೊದಲು ಅದೇ ಹೇಳಿದಲ್ಲ, ಸರ್ಕಾರಿ ಕೆಲವೊಂದಷ್ಟು ಕಟ್ಟಡಗಳಲ್ಲಿ ಅಷ್ಟೇ ಓಡಾಡ್ತಿದ್ದೆ ನಾನು. ಆನಂತರ ಅಲ್ಲಿಂದ ಪಟ್ಟಣಕ್ಕೆ ಹೋದೆ, ಬೇರೆ ಬೇರೆ ಊರುಗಳಿಗೆ ಸಪ್ಲೈ ಮಾಡಿದೆ. ಆನಂತರದಲ್ಲಿ ಬೇರೆ ಬೇರೆ ಊರುಗಳಿಗೆ ಸಪ್ಲೈ ಆಗಿ ಈ ಪ್ರಮಾಣದಲ್ಲಿ ಇಂಡಸ್ಟ್ರಿಯಾಗಿ ಬೆಳೆಸಿದ್ದೇನೆ ಅಂತ ಹೇಳ್ಬೋದು ಬೇರೆ ಬೇರೆ ತರದಲ್ಲಿ. ಒಟ್ಟಾರೆ ನಿಮಗೆ ಎಷ್ಟು ಆದಾಯ ಬರುತ್ತೆ 250 ಗೂಡಿಂದ ಬಂದಂತ ಜೇನನ್ನು? ಅಂದ್ರೆ ಹೆಚ್ಚು ಕಡಿಮೆ ನೀವು ಹೇಳಿದ್ರೆ 2 ಟನ್ ಅಷ್ಟು ನೀವು ಬೆಳೀತಾ ಇದ್ರಿ, ಈಗ ಅದರಿಂದ ಎಷ್ಟು ಆದಾಯ ಬರುತ್ತೆ? ಈಗ ಸಾಮಾನ್ಯ ಒಂದು ವರ್ಷಕ್ಕೆ ನಾವು ಜೇನು ಪೆಟ್ಟಿಗೆ 5-10 ಲಕ್ಷ ರೂಪಾಯಿ ಇನ್ಕಮ್ ಅನ್ನು ನಾನು ಪಡಿತಾ ಇದ್ದೇನೆ. ಜೇನು ಪೆಟ್ಟಿಗೆನು ಮಾರ್ತೇನೆ, ಜೇನು ಪೆಟ್ಟಿಗೆ ಸಾಮಾನ್ಯ 500 ಪೆಟ್ಟಿಗೆಯನ್ನು ಮಾರ್ತೇನೆ. ಸರಾಸರಿ ಒಂದು ಪೆಟ್ಟಿಗೆಗೆ ನಾವು 2,000 ರೂಪಾಯಿಗೆ ಅಂದ್ರೆ ಜೇನು ಹುಳುಗಳನ್ನು ಮಾರ್ತೇವೆ, 2,000 ರೂಪಾಯಿ ಪೆಟ್ಟಿಗೆ ರೇಟ್ ಆಗ್ತದೆ, ಅಂದ್ರೆ 4,000 ರೂಪಾಯಿ ಮಾರ್ತೇವೆ. ಆದ್ರೆ 1,000 ರೂಪಾಯಿನ ಸಾಮಾನ್ಯ ಬೇರೆ ಖರ್ಚು ಓಡಾಟ ಇದು ಎಲ್ಲ ಇರ್ತದೆ, 1,000 ರೂಪಾಯಿ ಖರ್ಚು ಇಟ್ಕೊಂಡ್ರೆ 1,000 ರೂಪಾಯಿ ಅದರ ಲಾಭ ಅಂತ ಅನಿಸ್ತದೆ. 1,000 ರೂಪಾಯಿ ಲೆಕ್ಕ ಹಾಕಿದ್ರೆ ಒಂದು 500 ಪೆಟ್ಟಿಗೆ ಒಂದು 5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಒಂದು ವರ್ಷದ ಪೆಟ್ಟಿಗೆಯಿಂದ ಉತ್ಪಾದನೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ಅದು ಜೇನುತುಪ್ಪದಿಂದಲೂ ಕೂಡ ಅಷ್ಟೇ, ಸಾಮಾನ್ಯ 2 ಟನ್ ತುಪ್ಪ ಬಂದಿದೆ ನನಗೆ, 2 ಟನ್ ತುಪ್ಪದಿಂದ ಸಾಮಾನ್ಯ ಹೆಚ್ಚು ಕಡಿಮೆ 500-600 ರೂಪಾಯಿ ಹೋಗ್ತದೆ 1 kg, ಅಥವಾ 300-400 ರೂಪಾಯಿ ಈಗ ಮಾರ್ಕೆಟ್ ಅಲ್ಲಿ ಹಾಗೆ ಸೇಲ್ ಮಾಡಿದ್ರೆ 300-400 ರೂಪಾಯಿ ಹೋಗ್ತದೆ. ನಮ್ಮ ಸಾಮರ್ಥ್ಯದ ಮೇಲೆ ಡಿಪೆಂಡ್, ನಾವು ಬೇರೆ ಬೇರೆಯವರಿಗೆ ಎಲ್ಲ ಜನಕ್ಕೆ ತಲುಪಿಸಿದ್ರೆ 500-600 ರೂಪಾಯಿ ನಾವು ಕೊಡ್ತೇವೆ. ಸರಾಸರಿ ನಾವು ಸಾಮಾನ್ಯ ಅದರಿಂದ ಒಂದು 5-6 ಲಕ್ಷ ರೂಪಾಯಿ ಗಳಿಸಬಹುದು ಅಂತ ಅನಿಸ್ತದೆ ನನ್ನ ಒಂದು ಸಾಮಾನ್ಯ 10-15 ಲಕ್ಷ ರೂಪಾಯಿ ಅದರಲ್ಲಿ ಇನ್ಕಮ್ ಬರ್ತದೆ. ಎಲ್ಲಾ ರೈತರು ಮಾಡಬಹುದು ಅಂತ ಅನಿಸ್ತದೆ ಈ ಆದಾಯವನ್ನು ಎಲ್ಲ ರೈತರು. ಈಗ 2.5 ಗೂಡು ಕೂಡ 4 ಎಕರೆ ಮಾತ್ರ ಇದೆಯೋ ಬೇರೆ ಬೇರೆ ಕಡೆ ಇಟ್ಟಿದ್ರು? ಇಲ್ಲ, ಅದು ಬೇರೆ ಬೇರೆ ಕಡೆ ಇಟ್ಟಿದ್ದೇವೆ. ಒಂದೇ ಕಡೆ ಇಟ್ಟರೆ 250 ಪೆಟ್ಟಿಗೆಗಳನ್ನು ಕೂಡ ಒಂದೇ ಏರಿಯಾದಲ್ಲಿ ಇಡ್ಲಿಕ್ಕೆ ಬರುವುದಿಲ್ಲ, ಅದನ್ನು ಬೇರೆ ಬೇರೆ ಜಾಗದಲ್ಲಿ ಇಡಬೇಕಾಗ್ತದೆ. ಸಾಮಾನ್ಯ 2 ಕಿಲೋಮೀಟರ್ ಅಂತರದಲ್ಲಿ ಒಂದೊಂದು ಪೆಟ್ಟಿಗೆ, ಒಂದೊಂದು 20-20 ಪೆಟ್ಟಿಗೆ ಅಂತ ಡಿವೈಡ್ ಮಾಡ್ತೇವೆ ನಾವು. ಒಂದು ಒಳಗಡೆ 20-20 ಪೆಟ್ಟಿಗೆ ಇಡ್ತೇವೆ, 20 ಪೆಟ್ಟಿಗೆ ಆದ ನಂತರ ಮತ್ತೊಂದು 2-3 ಕಿಲೋಮೀಟರ್ ನಂತರ ಜಾಗ ಬಿಟ್ಟು ಮತ್ತೆ 20 ಪೆಟ್ಟಿಗೆ ಇಡ್ತೇವೆ. ಈ ತರ ಅದು ಒಂದೇ ಕಡೆ ಆಹಾರಗಳ ಕೊರತೆ ಆಗ್ತದೆ. 250 ಪೆಟ್ಟಿಗೆ ಒಂದೇ ಏರಿಯಾದಲ್ಲಿ ಇಡೋದ್ರಿಂದ ಅದನ್ನು ಸಾಮಾನ್ಯ ಒಬ್ಬ ಮನುಷ್ಯ 20 ಪೆಟ್ಟಿಗೆ ಈಸಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಸಾಮಾನ್ಯ ಮನುಷ್ಯನು ಕೂಡ 20 ಪೆಟ್ಟಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ನಾವು ಅದನ್ನು ಹೆಚ್ಚಿಗೆ ಎಫರ್ಟ್ ಹಾಕೋದ್ರಿಂದ 250 ಪೆಟ್ಟಿಗೆ ಮಾಡ್ತೇವೆ. ಸಂಗಡ ಒಂದೆರಡು ಜನರು ಇಟ್ಕೊಳ್ತೇವೆ, ಅವರು ಕೂಡ ನಮ್ಗೆ ಸಾಥ್ ಕೊಡ್ತಾರೆ. ಅದರಿಂದ 250 ಪೆಟ್ಟಿಗೆ ಮಾಡ್ಲಿಕ್ಕೆ ಆಗ್ತದೆ. ಸಾಮಾನ್ಯ ಜನ ಕೂಡ ಒಂದು 20 ಪೆಟ್ಟಿಗೆನೆ ಈಸಿ, ಏನೂ ಕಷ್ಟ ಇಲ್ಲದೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಅಲ್ಲಿ ಸೌಲಭ್ಯ ಹಿಂಗೆ ಇರಬೇಕು, ಯಾಕಂದ್ರೆ ನೈಸರ್ಗಿಕವಾಗಿ ಹುಳುಗಳು ತಮ್ಮ ತಾವನ್ನ ತಾವೇ ಹುಡುಕ್ತವೆ ಜಾಗ. ಎಲ್ಲಿ ನೀರಿದೆ, ಎಲ್ಲಿ ಹೂ ಇದೆ, ಎಷ್ಟು ಸೆಕ್ಯೂರಿಟಿ ಇದೆ, ಎಲ್ಲವನ್ನು ಕೂಡ ತಾವು ಸ್ಟಡಿ ಮಾಡಿ ಮಾಡ್ತಾ ಇರ್ತವೆ. ಆದ್ರೆ ನಾವು ಮನುಷ್ಯರಾಗಿ ಕೃತಕವಾಗಿ ಇಂಥಲ್ಲಿ ಕೆರೆ ಇದೆ, ಇಷ್ಟು ಹೂ ಸಿಗುವುದು ಒಂದು ಅಂದಾಜಿನ ಮೇಲೆ ಇಡ್ತೀವಿ. ಅಲ್ಲಿ ಗಮನಿಸ್ಬೇಕು ನಾವು ಏನೇನು ಇರಬೇಕು ಏನೇನಿಲ್ಲ. ಅಲ್ಲಿ ಹೂ ಮೇಲೆ ಡಿಪೆಂಡ್, ಈ ನೀರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲೂ ಸಿಕ್ಕಿದ್ರು ಅವು ತಂದ್ಕೊಳ್ತಾವೆ. ನೀರಿನ ಬಗ್ಗೆ ಅಷ್ಟೆಲ್ಲ ಹತ್ರ ಸಿಕ್ಕಿದ್ರೆ ಒಳ್ಳೇದು, ಅದಕ್ಕಿಂತಲೂ ಕೂಡ ಸ್ವಲ್ಪ ನೀರನ್ನು ತರ್ತವೆ. ಆಹಾರದ ಕೊರತೆ ಆಗದೇ ತರ ನಾವು ನೋಡ್ಬೇಕು. ಅಡವಿ ನಮ್ಮ ಈ ಪ್ರದೇಶದಲ್ಲಿ ಅರಣ್ಯ ಜಾಸ್ತಿ ಇರೋದ್ರಿಂದ ನಾವು ಅರಣ್ಯ ಪ್ರದೇಶಗಳನ್ನು ಎಲ್ಲಿ ಇದೆ ಥಿಕ್ ಫಾರೆಸ್ಟ್ ಕಪ್ಪು ಅಡವಿ ಅಂತ ಹೇಳ್ತೇವೆ, ಅದು ಎಲ್ಲಿ ಇದೆ ಅಲ್ಲಿ ನಾವು ಜಾಸ್ತಿ ಪೆಟ್ಟಿಗೆಗಳನ್ನು ಇಡ್ತಾ ಹೋಗ್ತೇವೆ. ಈಗ ಉತ್ತರ ಕನ್ನಡದಲ್ಲಿ ಯಲ್ಲಾಪುರ, ಸಿರ್ಸಿ, ಸಿದ್ದಾಪುರ, ನಂತರ ಜೊಯ್ಡಾ, ನಂತರ ಮುಂಡಗೋಡನ ಕೆಲವು ಏರಿಯಾ, ಇದು ಹೇಳಿ ಮಾಡಿಸಿದಂತ ಜೇನು ಉತ್ಪಾದನೆಗೆ ಹೇಳಿ ಮಾಡಿಸಿದಂತ ಏರಿಯಾ ಅಂತ ನಮ್ಮ ಅನಿಸಿಕೆ. ಅಂದ್ರೆ ಅರಣ್ಯ ಪ್ರದೇಶ ಬಹಳ ಥಿಕ್ ಆಗಿದೆ ಮತ್ತೆ ಇಡೀ ವರ್ಷವೂ ಕೂಡ ಆಗುವಂತ ಹೂವುಗಳು ಅರಣ್ಯದಲ್ಲಿದೆ. ಅರಣ್ಯದಲ್ಲಿ ವೈವಿಧ್ಯವಾದಂತ ಕಾಡುಗಳಿರೋದ್ರಿಂದ ಬೇರೆ ಬೇರೆ ತರ, ಒಂದು ಜನವರಿ ತಿಂಗಳಲ್ಲಿ ಕೆಲವಷ್ಟು ಹೂವುಗಳಾಗ್ತವೆ, ಫೆಬ್ರವರಿಯಲ್ಲಿ ಬೇರೆ ಹೂವುಗಳಾಗ್ತವೆ, ಮಾರ್ಚ್ ಏಪ್ರಿಲ್ ಮೇದಲ್ಲಿ ಮತ್ತಿ ಬೇರೆ ತಾರಿ, ನಂತರದಲ್ಲಿ ಬೇರೆ ಬೇರೆ ಗಿಡ ಹೂವುಗಳಾಗ್ತವೆ. ಅದರಿಂದ ಆ ತರ ಇಡೀ ವರ್ಷನೂ ಕೂಡ ಹೂ ಸಿಗ್ತಾ ಹೋಗ್ತದೆ ಈ ಮೂರ್ನಾಲ್ಕು ತಾಲೂಕುಗಳಲ್ಲಿ. ಹಾಗಾಗಿ ಇದು ಅತ್ಯುತ್ತಮವಾದಂತದ್ದು ಜೇನು ಬೆಳಿಲಿಕ್ಕೆ ಅಂತೇಳಿ ನಮ್ಮ ಅನಿಸಿಕೆ. ನಾವು ಕೆಲವೊಂದು ಟೈಮ್ ಅಂಟುವಾಳಕಾಯಿ ಹಾಕ್ಬೇಕು, ಅಂಟುವಾಳದ ಹೂ ಸಿಗುತ್ತೆ, ಬೇವು ಹಾಕ್ಬೇಕು, ಬೇವಿನ ಹೂ ಸಿಗುತ್ತೆ, ಹುಣಸೆ ಹಾಕ್ಬೇಕು, ಹುಣಸೆ ಹೂ ಸಿಗುತ್ತೆ, ಹಿಂಗೂ ಇರುತ್ತೆ. ಇದೆ ಆ ಸಸ್ಯ ಸೀಜನ್ಗೆ ಸರಿಯಾಗಿ ಬೇರೆ ಬೇರೆ ತುಪ್ಪಗಳನ್ನು ಕೂಡ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಆ ಸಂದರ್ಭದಲ್ಲಿ ಅಂಟುವಾಳದ ತುಪ್ಪನೇ ಬೇರೆ, ನೇರಳೆ ತುಪ್ಪನೇ ಬೇರೆ, ಆ ತರ ಬೇರೆ ಬೇರೆ ತುಪ್ಪ ಕೂಡ ನಾವು ಕೂಡ ಕಲೆಕ್ಟ್ ಮಾಡ್ತೇವೆ. ಅದು ದೊಡ್ಡ ಪ್ರಮಾಣದಲ್ಲಿ ಮಾಡಿದವಾಗ ಆಗುದಿಲ್ಲ, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಒಂದ್ 4 ಪೆಟ್ಟಿಗೆ ಇಟ್ಕೊಂಡಾಗ, 8 ಪೆಟ್ಟಿಗೆ ಇಟ್ಕೊಂಡಾಗ ಅದನ್ನ ಬೇರೆ ಬೇರೆ ತರ ತುಪ್ಪಗಳನ್ನೆಲ್ಲ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸ್ಟೋರ್ ಮಾಡಿ ಅದನ್ನ ಬೇರೆ ಬೇರೆ ತರ ಇದು ಮಾಡ್ಲಿಕ್ಕೆ ಬರ್ತದೆ. ನೇರಳೆ ಹೂವು ನೇರಳೆಗೂ ಕೂಡ ತರಾಗ ಮತ್ತು ಮಕರಂದ ಎರಡೂ ಕೂಡ ಜಾಸ್ತಿ ಸಿಗ್ತದೆ ಕೆಲವೊಂದಷ್ಟು ಹೂವುಗಳಿಗೆ. ತಾರಿಗೆ ಹೂವಿಗೂ ಕೂಡ ಅಷ್ಟೇ, ಪರಾಗಗಳು ಜಂಬೆ ಪರಾಗನೇ ಜಾಸ್ತಿ ಸಿಗೋದು. ಆ ಸಂದರ್ಭದಲ್ಲಿ ಅದು ಮರಿ ಇಡುವಂತ ಪ್ರಮಾಣ ಇದೆಲ್ಲ ಜಾಸ್ತಿ ಆಗ್ತದೆ ಜಂಬೆ ಮತ್ತು ತಾರಿ ಹೂಗಳ ಸಂದರ್ಭದಲ್ಲಿ ಹುಳಗಳಿಗೆ. ಅಲ್ವಾ, ಒಟ್ಟಾರೆ ಏನ್ ಹೇಳ್ತೀರಿ ಪರಮೇಶ್ವರ ಅವರು? ಈಗ ಕೃಷಿಗೆ ಪೂರಕವಾದಂತ ಒಂದು ಜೇನು ಕೃಷಿಯನ್ನ ಎಲ್ಲರೂ ಕೂಡ ಮಾಡಬಹುದು. ಕೃಷಿ ಪ್ರತಿಯೊಬ್ಬರು ಕೃಷಿಯರು ಕೂಡ ಮನೆ ಹತ್ರದಲ್ಲಿ ಅವರಿಗೆ ಬೇಕಾಗುವಂತ ಒಂದು 4-5 ಪೆಟ್ಟಿಗೆ ಇಟ್ಕೊಂಡ್ರೆ ಅವು ಒಳ್ಳೆ ಜೇನು ತುಪ್ಪವನ್ನು ತಿನ್ನಬಹುದು, ಆರೋಗ್ಯ ಅವರದ್ದು ಆಟೋಮೆಟಿಕ್ಲಿ ವೃದ್ಧಿ ಆಗ್ತದೆ. ಜೇನು ತುಪ್ಪವನ್ನು ತಿನ್ನೋದ್ರಿಂದ ಅವರು ಆರೋಗ್ಯ ಅವರೇ ಸುಧಾರಿಸಿಕೊಳ್ಳಿಕ್ಕೆ ಆಗ್ತದೆ, ಬೇರೆ ಯಾವುದೇ ಟಾನಿಕ್ ಗಳ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ನನಗೆ. ಮತ್ತೆ ನಿಸರ್ಗಕ್ಕೂ ಕೊಡುಗೆ, ನಿಸರ್ಗಕ್ಕೂ ಕೂಡ ಒಂದು ಒಳ್ಳೆ ಕೊಡುಗೆಯನ್ನ ಇವರು ಕೊಟ್ಟಂಗೆ ಆಗ್ತದೆ. ಕರೆಕ್ಟ್ ಇದೆ ಸರ್. ಹೌದು, ಇಷ್ಟೆಲ್ಲ ಅನುಭವನ ಹಂಚಿಕೊಂಡ್ರಿ, ಜೇನು ಸಾಕಾಣಿಕೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದಿರಿ, ಮತ್ತೆ ಸಣ್ಣ ಪ್ರಮಾಣದ ಒಂದು ಕೈಗಾರಿಕೆ, ಕೃಷಿ ಆಧಾರಿತ ಕೈಗಾರಿಕೆಯನ್ನು ಮನೆಯಲ್ಲೇ ಸ್ಥಾಪನೆ ಮಾಡಿ ಅಲ್ಲಿ ಇರುವಂತ ಎಲ್ಲ ಅನುಭವವನ್ನು ಹಂಚಿಕೊಂಡಿರಿ, ನಿಮಗೆ ಧನ್ಯವಾದ, ನಮಸ್ಕಾರ. ನಿಮಗೂ ಕೂಡ ನಮ್ಮನ್ನ ಈ ಒಳಗಡೆ ಏರಿಯಾದಲ್ಲೂ ಬಂದು ಹುಡುಕಿ ತಗೊಂಡು ಬಂದು ನಮ್ಮನ್ನ ಸಂದರ್ಶನ ಮಾಡ್ಕೊಂಡು ಹೋಗಿದ್ದಕ್ಕೆ ನಿಮಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಸಣ್ಣ ಕೈಗಾರಿಕೆಯಾಗಿ ಜೇನು ಕೃಷಿಯನ್ನ ಮಾಡುತ್ತಿರುವ ಯಲ್ಲಾಪುರ ತಾಲೂಕು ಕನ್ನಿಯೇರಿಯ ಪರಮೇಶ್ವರ್ ಎನ್ ಗಾಂವ್ಕರ್ ಅವರೊಡನೆ ಸಂದರ್ಶನವನ್ನ ಕೇಳಿದರೆ ಸಂದರ್ಶಕರು HB ರಾಮಡಗಿ. ಇಧರ್ ಇಧರ್ ಇಧರ್ ಹಮ್ ಬೋಲ್ ರಹಾ ಹೈ ತೇರೆ ಬಿಜು ಕಾ

ರಟ್ಟೆಗೆ ಬರ್ಮಿಲಿ ಕೊಡ್ತಿ ಹೋಗಿ ಬನ್ನು ಪಾಂಡೋರು ಕಟ್ಟಂಬು ಮಾತಾ ಎಳವಾನು ನಾರೆ ನನ್ನ ಗಿಂಡಿಯಲ್ಲೇ ಆಲ ತರೋವಾನು ಅಟ್ಟೊಂದು ಮಾತಾ ಎಳನು ನಾರೆ ನನ್ನ ಗಿಂಡಿಯಲ್ಲೇ ಲಾಲ ತರೋವಾನು ಗಿಂಡಿ ಅಲ್ಲಾಲ ತರವಾನು ನಾರೆ ನನ್ನ ರಾಜಣದ ಕದ್ರೆ ತರೋವಾನು ಗಿಂಡಿಯಲ್ಲ ತರವಾನು ನಾರೆ ನನ್ನ ರಾಜಂಗಳ ಕದ್ರೆ ತರೋವಾನು ರಾಜಣದ ಕದ್ರ ತರವಾನು ನಾರೆ ನನ್ನ ಗಿಳಿಯೋ ರಾಮ ಗಯಾಲ ಕೊಡೋವಾನು ರಾಜಣದ ಕದ್ರ ತರವಾನು ನಾರೆ ನನ್ನ ಗಿಂಡಿಯಲ್ಲೇ ಲಾಲ ಕೊಡೋವಾನು ಗಿಳಿಯೋ ರಮಗಾಲ ಕೊಡವಾನು ನಾರೆ ನನ್ನ ಗ್ವಾಮುಂಟೆ ಗಿಳಿಯಾಲ ಕುಡಿದಾವೋಲ ಕೊಡವಾನು ನಾರೆ ನನ್ನ ಗ್ವಾಮುಂಟೆ ಗಾಲ ಕುಡೋವಾನು ಆಲ ಕುಡ್ದ ಗಿಳಿಗೆ ರಟ್ಟೆಲೆ ಬಡದಾಲೆ ಗಿಳಿಗೆ ಕಿಲ್ಲು ಗೋರಲೆ ಒಡೆಯ ಕೆದೋರೇವೋ ಆಲ ಕುಡ್ದ ಗಿಳಿಗೆ ರಟ್ಟೆಲೆ ಬಡದಾಲೆ ಗಿಳಿಗೆ ಕಲ್ಲು ಗೋರಲೆ ಒಡೆಯ ಕೆದೋರಾದೋ ಕಿಲ್ಲು ಗುರಲೆ ಒಡೆಯ ಕೆದರೆವೋ ಗಿಳಿಯಲು ರಾಮ ಲಾರಿವೋ ಮ್ಯಾನಿನ ಗಗನ ಕೋ ಕಿಲ್ಲು ಗುರಲೆ ಒಡೆಯ ಕೆದರೆವೋ ಗಿಳಿಯಲು ರಾಮ ಲಾರಿವ ಮ್ಯಾನಿನ ಗಗನ ಕೋ ಲಾರಿ ಒಂದು ಮ್ಯಾನಿನ ಗಗನಕ್ಕೆ ಗಿಳಿಯಲು ರಾಮ ಹೋಗಿ ಕುಳತೋ ಪಾಂಡೋರು ದೊಡಪೆ ಮ್ಯಾನೋ ಲಾರಿ ಒಂದು ಮ್ಯಾನಿ ಗಗನಕ್ಕೆ ಗಿಳಿಯಲು ರಾಮ ಹೋಗಿ ಕುಳತೋ ಪಾಂಡೋರು ದೊಡಪ್ಯಾನೋ ಹೋಗಿ ಕುಳತೋ ಪಾಂಡೋರು ದೊಡಪೆಲೆ ಗಿಳಿಯಲು ರಾಮ ಕಿಗುಟ್ಟೆ ಕೆಲ ಹುತ್ತೆ ಲೈದಾವೋ ಗಡಪಲೆ ಗಿಳಿಯಲು ರಾಮ ಕಿಗುಟ್ಟೆ ಕೆಲ ಉಟ್ಟೆ ಲೈದಾವೋ ಕಿಗುಟ್ಟೆ ಕೆಲವೋತೆ ಲೈದಾವೋ ಗಿಳಿಯಲು ರಾಮ ಕುಂತು ಮೇಲಜ್ಜಿ ಅಂದೇ ಜನೋಗೇವೋ ಕೆಲವುತ್ತೆ ಲೈದಾನು ಗಿಳಿಯಲು ರಾಮ ಕುಂತು ಮೇಲಜ್ಜಿ ಅಂದೇ ಕೆಲೋದಾಳು ಲಾಲಿಚಿ ಕೇಳ್ಯಾಳು ಕೆಮ್ಮಿಯಲ್ಲೇ ಕುಂತು ಮೇಲಜ್ಜೆ ಮಾಡೋಗೆ ಮನೆ ಕೆಲಸ ಬಿಡೋವಾಳು ಕೇಳ್ಯಾಳು ಒಳಗಿಂದ ಕುಂತು ಮೇಲಜ್ಜಿ ಕೆಲಸ ಬಿಡೋವಾಳು ಮಾಳೋಗೆ ಕೆಲಸ ಬಿಡುವಾಳೆ ಕುಂತು ಮೇಲಜ್ಜೆ ಮಾಳೋಗೆ ಯಾರಾಗಾಗೆ ಬರೋವಾಳು ಮಾಳೋಗಿ ಕೆಲಸ ಬಿಡುವಾಳೆ ಕುಂತು ಮೇಲಜ್ಜಿ ಮಾಳೋಗಿ ಯಾರಾಗಾಗೆ ಬರೋವಾಳು ಮಾಳೋಗೆ ಯಾರಿಗೆ ಬರುವಾಳೆ ಕುಂತು ಮೇಲಜ್ಜೆ ಸುತ್ತಲ ಗಟ್ಟೆ ನೋಡೋ ತೈದಾಳು ಮಾಳುಗೆ ಬರುವಾಳೆ ಕುಂತು ಮೇಲಜ್ಜಿ ಸುತ್ತಲ ಕಟ್ಟೆ ನೋಡೋ ತೈದಾಳು ಸುತ್ತ ಗಟ್ಟೆ ನೋಡೋ ತೈದಾಳೆ ಕುಂತು ಮೇಲಜ್ಜೆ ಗಿಳಿಯೋಲು ರಾಮ ಕಾಣೋ ತೈದಾನು ತೈದಾಳೆ ಕುಂತು ಮೇಲಜ್ಜಿ ಗಿಳಿಯೋ ರಾಮಂದೆ ಕರೀದಾಳು ಗಿಳಿಯೋ ರಾಮಂದೆ ಕರದಾಳೆ ಕುಂತು ಮೇಲಜ್ಜೆ ಗಿಳಿಯೋಲು ರಾಮ ಬರವೋ ತೈದಾನು ಕರದಾಳೆ ಕುಂತು ಮೇಲಜ್ಜಿ ಗಿಳಿಯೋ ರಾಮೋ ತೈದಾಳು ಕೇಳೆಲೆ ಕೇಳೆ ಕುಂತು ಮೇಲಜ್ಜೆಲೆ ಕೇಳೆ ನಮ್ಮಲೆ ಬಾವಾಯಲ್ಲೇ ಗೋಗಿನೇಲೆ ಮೇಲಜ್ಜಲೆ ಕೇಳೆ ನಮ್ಮವಾಗಿಗೆ ಒಗೀನೇ ನಂಗೆ ಹುಟ್ಟಿದೋರೆ ಲೈದೋಲು ಜನ ಮಗದೇರೋ ಯಾವಲೆ ಭವಾನಂದೇಲರಿ ಚಕಲಾನಲ್ಲಜ್ಜಿ ಚಾದೇವಾನಲ್ಲವೇಲಜ್ಜಿ ನಕುಲ ಬಾವನು ಅವೋ ನಾಲೋಲಿ ಚಾದೇವಾನಲ್ಲಲೇಲಜ್ಜಿ ಚಂದೇ ನಕುಲ ಬಾವನು ಲವನಲ ಕುಂತು ಮೇಲಜ್ಜಿ ಭೀಮಲೆ ಬಾವನೆ ಅವೋ ನಾಲೋ ಭವಾನಿ ಲವನಲ ಬಿಲ್ಲಿ ಗುಲ್ಮಲೆ ಭವಾನಿ ಅವಾನಲೋ ಭೀಮ ಭವಾನು ಲವನಲ ಕುಂತು ಮೇಲಜ್ಜಿ ಧರ್ಮಲೆ ಭವಾನಿ ಅವೋ ನಾಲೋ ಭೀಮ ಭವಾನಿ ಲವನಲ ಕುಂತು ಮೇಲಜ್ಜಿ ಧರ್ಮಲೆ ಭವಾನಿ ಅವಾನಲೋ ಧರ್ಮ ಭವಾನು ಲವನಲ ಕುಂತು ಮೇಲಜ್ಜಿ ಲರ್ಜುನ ಭವಾ ಎಲ್ಲೆ ಹೋಗಿನೇಲೋ ಧರ್ಮ ಭವಾನಿ ಅವನಲ ಕುಂತಿ ಲೇಲಜ್ಜಿ ಅರ್ಜುನ ಭವಾನಿ ಲರ್ಜುನ ಭಾವ ಇಲ್ಲೇಲೋ ಲೀಲಾವೋ ಇಶನೋರ ದಂಡಿನಲ್ಲೇ ಲೈದಾನು